ಕಂದುಗಳಂದ್ರೆ ಆಲ್ರೆಡಿ ಬಂದಿರೋ ಒಂದು ತಾಯಿ ಬೇರು ಮತ್ತೆ ಒಂದು ಸಣ್ಣ ಮರಿ ಬೇರು, ಅದನ್ನ ಕಂದುಗಳನ್ನ ತೆಗೆದು ಅದನ್ನ ನೀವು ಮಳೆಗಾಲದಲ್ಲಿ ಅಂದ್ರೆ ಜೂನ್ ತಿಂಗಳಲ್ಲಿ ನಾಟಿ ಮಾಡಬೇಕು. ನಾಟಿ ಮಾಡಿದಾಗ ಅದರಲ್ಲಿ ಎರಡು ಕ್ರಮ ಇದೆ. ನಾಟಿ ಮಾಡಿದಾಗ ನಾಟಿ ಹೆಂಗೆ ಅಂದ್ರೆ ಇದು ತುಂಬಾ ಆಳದಲ್ಲಿ ನೆಡಬಾರ್ದು. ತುಂಬಾ ಆಳದಲ್ಲಿ ನೆಟ್ಟಿದ್ರೆ ನಿಮಗೆ ಕಂದುಗಳು ಮೇಲೆ ಬರಲ್ಲ. ಕಂದುಗಳನ್ನ ಯಾವಾಗ್ಲೂ ಒಂದೂವರೆ ಅಡಿ ತೆಗೆದು ಗುಂಡಿನ ಸ್ವಲ್ಪ ಬಿಡಿ ಮಣ್ಣನ್ನ ಗುಂಡಿ ಒಳಗೆ ಹಾಕ್ಬೇಕು, ಹಾಕಿ ಮತ್ತೆ ರಾಕ್ ಫಾಸ್ಫೇಟ್ ಹಾಕ್ಬೇಕು, ಆಮೇಲೆ ಕೊಟ್ಟಿಗೆ ಗೊಬ್ಬರನ ಮಿಕ್ಸ್ ಮಾಡಿ ಹಾಕಿ, ಆಮೇಲೆ ಪುಡಿ ಮಣ್ಣನ್ನ ಮಿಕ್ಸ್ ಮಾಡಿ ಹಾಕಿ ಮೇಲ್ಗಡೆ ಪುಡಿ ಪುಡಿ ಮಣ್ಣನ್ನ, ಆಮೇಲೆ ಈ ಕಂದುಗಳನ್ನ ಇಟ್ಟು ಆಮೇಲೆ ಮಣ್ಣನ್ನ ನೀಟಾಗಿ ಮುಚ್ಚಿ ಟೈಟ್ ಮಾಡಿ ಕಂದು ನೀವು ಎಳ್ದಾಗ ಮೇಲೆ ಬರದಂಗೆ ನೋಡಿ ಆಮೇಲೆ ಅದಕ್ಕೊಂದು ಸಪೋರ್ಟಿಗೆ ಅಂತ ಒಂದು ಕೋಲನ್ನು ಕೊಟ್ಟು ಕಟ್ಟಿ ಬಿಡಬೇಕು. ಬಿಟ್ಮೇಲೆ ನಾಟಿ ಮಾಡಿ 6 ತಿಂಗಳಿಗೆ ನಿಮ್ ಕಂದುಗಳೆಲ್ಲ ಬರುತ್ತೆ. ತುಂಬಾ ಕಂದುಗಳು ಏನಿಲ್ಲ ಅಂದ್ರೆ 50 ಕಂದುಗಳಾದ್ರೂ ಬರುತ್ತೆ ಒಂದ್ ವರ್ಷಕ್ಕೆ. ಆಮೇಲೆ 3 ವರ್ಷ ಆದ್ಮೇಲೆ ನಿಮಗೆ ಏಲಕ್ಕಿ ಬೀಳಕ್ಕೆ ಪ್ರಾರಂಭ ಆಗುತ್ತೆ. ಏಲಕ್ಕಿ ಹೂಗಳನ್ನ ಗರಿಗಳಂತೀವಿ, ಅದು ಕಂದುಗಳ ಬಡ್ಡೆಯಿಂದ ಹೊರಡುತ್ತೆ. ಅದು ಯಾವಾಗ ಅಂದ್ರೆ ಏಪ್ರಿಲ್ ತಿಂಗಳಲ್ಲಿ ಹೂಗಳು ಹೊರಡಕ್ಕೆ ಸ್ಟಾರ್ಟ್ ಆಗುತ್ತೆ. ಏಲಕ್ಕಿ ಇದು ಹೂಗಳು ಹೆಂಗಾಗುತ್ತೆ ಅಂದ್ರೆ ಪರಾಗಸ್ಪರ್ಶ ಅಂದ್ರೆ ಜೇನುಹುಳಗಳಿಂದ ಆಗೋದು. ಹಾಗಾಗಿ ಏಪ್ರಿಲ್ ಇಂದ ನೀವು ಜೇನು ಪೆಟ್ಟಿಗೆಗಳನ್ನ 1 ಎಕರೆಗೆ 3 ಪೆಟ್ಟಿಗೆ ತರ ನಿಮ್ಮ ಪ್ರದೇಶದಲ್ಲಿ ಇಡಬೇಕು. ಅವಾಗ ನಿಮಗೆ ಜೇನುಹುಳಗಳ ಸಂಪರ್ಕ ಜಾಸ್ತಿಯಾಗಿ ನಿಮಗೆ ಹೂಗಳು ಚೆನ್ನಾಗಿ ಇದಾಗಿ ಫ್ರೂಟ್ ಸೆಟ್ ಚೆನ್ನಾಗಾಗುತ್ತೆ. ಆಮೇಲೆ ನಿಮಗೆ ಏಪ್ರಿಲ್ ಇಂದ ಫ್ಲವರಿಂಗ್ ಸ್ಟಾರ್ಟ್ ಆದ್ಮೇಲೆ ಜೂನ್ ಇಂದ ನಿಮಗೆ ಫ್ರೂಟ್ ಸೆಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಫ್ರೂಟ್ ಸೆಟ್ ಆದ್ಮೇಲೆ ಆಗಸ್ಟ್ ಸೆಪ್ಟೆಂಬರ್ ಅಷ್ಟೊತ್ತಿಗೆ ನಿಮಗೆ ಹಣ್ಣುಗಳು ಬಲ್ತು ನೀವು ಅವಾಗ ಹಣ್ಣುಗಳನ್ನ ಕುಯ್ಬೋದು. ಹಣ್ಣುಗಳನ್ನ ಹೇಗೆ ನೀವು ಬಲ್ತಿದೆ ಅನ್ಕೊಂತೀರಾ ಅಂದ್ರೆ ಇದನ್ನ ನೀವು 1 ವಾರ ಬಿಟ್ಟು ಅದನ್ನ ಕೊಯ್ಲು ಮಾಡ್ಬೇಕು. ಹೇಗೆ ಅಂದ್ರೆ ಕಾಯಿಗಳನ್ನ ಕ್ಯಾಪ್ಸೂಲ್ಸ್ ಅಂತೀವಿ, ಕಾಯಿಗಳನ್ನ ಎಳಿಬೇಕು. ಎಳ್ದಾಗ ಎಳ್ದ ತಕ್ಷಣ ಕೈಗೆ ಬಂದ್ರೆ ಅದು ಹಣ್ಣಾಗಿದೆ ಅಂತ, ಬಲ್ತಿದ್ದು ಮಾತ್ರ ನಿಮ್ ಕೈಗೆ ಬರುತ್ತೆ. ಬಲ್ದಿತ್ತೇ ಇರೋ ಹಣ್ಣುಗಳು ಆ ಗರಿಲೇ ಉಳ್ದಿರುತ್ತೆ. ಅವಾಗ ನೀವು ಅನ್ಕೋಬೇಕು ಬಲ್ತಿರೋದು ಎಳ್ದಾಗ ಬರೋದೇ ಬಲ್ತಿರೋ ಹಣ್ಣು ಅಂತ. ಹಂಗೆ ಅವಾಗ ಇಂಟರ್ವಲ್ ಅಲ್ಲಿ 1 ವಾರ ಬಿಟ್ಟು 1 ವಾರ ನೀವು ಅದನ್ನ ಹಣ್ಣನ್ನ ಕೀಳಿಸ್ಬೇಕು. ಹಂಗೆ ನಿಮಗೆ ಅಕ್ಟೋಬರ್ ತನಕ ನಿಮ್ಮ ಕುಯಿಲು ಮುಂದುವರೆದಿರುತ್ತೆ. ನೆಕ್ಸ್ಟ್ ನೀವು ಈ ಬೀಜಗಳನ್ನ ತಗೊಂಡೋಗಿ ನೀವು ಬೇಕಾದ್ರೆ ಅದನ್ನ ಸಸಿ ಮಡಿ ಮಾಡಕ್ಕೂ ಯೂಸ್ ಮಾಡಬಹುದು. ಯಾವಾಗ ಅಂದ್ರೆ ಸೆಪ್ಟೆಂಬರ್ ಇಂದ ಅಕ್ಟೋಬರ್ ಇಂದ ಬರೋ ಹಣ್ಣುಗಳನ್ನ ನೀವು ಸೆಲೆಕ್ಟ್ ಮಾಡಿ ಅದು ಒಳ್ಳೆ ಇಳುವರಿ ಕೊಡೋ ಗಿಡಗಳಿಂದ ತೆಗೆದು ಬಿಟ್ಟು ಸೆಪ್ಟೆಂಬರ್ ಇಂದ ಅಕ್ಟೋಬರ್ ಅಲ್ಲಿ ಬಂದು ಬೀಜಗಳನ್ನ ತಗೊಂಡೋಗಿ ಒಳಗಡೆ ಕಪ್ಪು ಬೀಜಗಳು ಕಾಣುತ್ತೆ, ಆ ಕಪ್ಪು ಬೀಜಗಳಲ್ಲಿ ಲೋಳಿ ಲೋಳಿ ತರ ಇದಿರುತ್ತೆ, ಅದನ್ನ ನೀವು ತೆಗಿಬೇಕು. ಚೆನ್ನಾಗಿ ಉಜ್ಜಿ ತೆಗೆದು ಅದು ಕಪ್ಪು ಬೀಜಗಳು ಸಿಗುತ್ತೆ ನಿಮಗೆ. 2-3 ಸತಿ ತೊಳೆದ್ಮೇಲೆ ನೀರಲ್ಲಿ ಬೀಜಗಳನ್ನ ನೈಟ್ರಿಕ್ ಆಸಿಡ್ ಅಂತೀವಿ, ನೈಟ್ರಿಕ್ ಆಸಿಡ್ ಟ್ರೀಟ್ಮೆಂಟ್ ಹೇಗೆ ಅಂದ್ರೆ 750 ml ವಾಟರ್ಗೆ 250 ml ನೈಟ್ರಿಕ್ ಆಸಿಡ್ ನ ಮಿಕ್ಸ್ ಮಾಡಿ 1 kg ಸೀಡ್ಸ್ಗೆ ಇಷ್ಟು ಸಾಕು. 1 kg ಸೀಡ್ಸ್ ನ ಅದ್ರೊಳಗೆ ಹಾಕಿ 9 ನಿಮಿಷ ಸ್ಟಿರ್ ಮಾಡಿಬಿಟ್ಟು ಅಂದ್ರೆ ತಿರುಗಿಸಿ ಮಿಕ್ಸ್ ಮಾಡಿ ಆಮೇಲೆ ತೆಗೆದು 3 ಸಲ ನೀರಲ್ಲಿ ವಾಶ್ ಮಾಡಿಬಿಟ್ಟು ಆಮೇಲೆ ಅದನ್ನ ಒಂದು ನೆರಳಿನ ಇರೋ ಕಡೆ ಜಾಗದಲ್ಲಿ ಪೇಪರ್ ಮೇಲೆ ಹರಡಬೇಕು. ಹರಡಿ ನೀವು 3 ದಿನದೊಳಗೆ ಅದನ್ನ ಒಂದು ಸಸಿ ಮಡಿ ಮಾಡಿ ಅದ್ರ ಮೇಲೆ ಸಾಲಲ್ಲಿ ಒಂದೊಂದು ಸಾಲಲ್ಲೂ 50-60 ಬೀಜಗಳು ಬರೋ ಹಾಗೆ ನೆಡಬೇಕು. ಇದರಲ್ಲಿ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಮ್ಮ ಮೊಬೈಲ್ ಸಂಖ್ಯೆ 7353 94 8039 ನಮಸ್ಕಾರ. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. बहू रमा बिटिया की शादी के लिए सोना बहुत सोच समझ कर लेना, कहीं कोई ठग ना ले. हाँ माँ, वो जमाने गए, अब ग्राहक को कोई ठग नहीं सकता. अच्छा, अब स्वर्ण आभूषणों पर हॉलमार्क का निशान अनिवार्य है, इससे ग्राहकों को कोई शंका नहीं रहती और सोना तो शुद्ध मिलता ही है. जी हाँ, निशा हॉलमार्क के 3 निशान, BIS का लोगो, सोने की शुद्धता कैरेट में और 6-digit अल्फा न्यूमेरिक HUID कोड देख कर ही खरीदारी करें. उपभोक्ता मामले विभाग, भारत सरकार. ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ. ಬರ ಪ್ರದೇಶಕ್ಕೆ ಸೂಕ್ತವಾದ ಗೋಡಂಬಿ ಬೆಳೆ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕಾ ವಿಜ್ಞಾನಿ ಡಾಕ್ಟರ್ ಪ್ರಕಾಶ್ ಕೆರೂರೆ ಅವರೊಂದಿಗೆ ಸಂದರ್ಶನ. ರೈತ ಬಂಧವರೇ, ಈ ದಿನ ನಮ್ಮ ಜೊತೆ ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕಾ ವಿಜ್ಞಾನಿ ಡಾಕ್ಟರ್ ಪ್ರಕಾಶ್ ಕೆರೂರೆ ಸರ್ ಅವರು ನಮ್ಮ ಜೊತೆಗೆ ಇದ್ದಾರೆ. ಅವರು ಈ ದಿನ ಬರ ಪ್ರದೇಶಕ್ಕೆ ಸೂಕ್ತವಾದ ಗೋಡಂಬಿ ಬೆಳೆ ಈ ಬಗ್ಗೆ ನಮ್ಮ ರೈತ ಮಂದಿರ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ಸರ್, ಈ ಕಾರ್ಯಕ್ರಮ ಸ್ವಾಗತಾಗ ನಮಸ್ಕಾರ. ಸರ್, ಎಲ್ಲ ನಮ್ಮ ಕೇಳುಗರಿಗೆ ಕೂಡ ನಮಸ್ಕಾರ. ಸರ್, ಸಾಕಷ್ಟು ನಮ್ಮ ರೈತರು ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ತೋಟಗಾರಿಕೆ ಬೆಳೆಗಳು ಬೆಳೀತಾರೆ, ಮಾವು, ಸಪೋಟ, ದಾಳಿಂಬೆ ಈ ಥರ ಎಲ್ಲ. ಅದರಲ್ಲಿ ಈ ಗೋಡಂಬಿ ಬೆಳೆ ಬೆಳಿಲಿಕ್ಕೆ ನಮ್ಮ ಒಂದು ಚಿತ್ರದುರ್ಗ ಜಿಲ್ಲೆಯ ವಾತಾವರಣ ಯಾವ ರೀತಿ ಇದೆ ಅಂತ ಹೇಳ್ತೀರಾ ಸರ್? ನಿಜವಾಗ್ಲೂ ಕೂಡ ನಮ್ಮ ಚಿತ್ರದುರ್ಗ ಜಿಲ್ಲೆ ತೋಟಗಾರಿಕೆ ಬೆಳೆಗಳಿಗೆ ಹೇಳಿ ಮಾಡಿಸತಕ್ಕಂಥ ವಾತಾವರಣ ಹಾಗೂ ಮಣ್ಣಿನ ಗುಣಧರ್ಮ ಇದೆ. ಸೊ ಸಾಕಷ್ಟು ತೋಟಗಾರಿಕೆ ಬೆಳೆಗಳಿಗೆ ಪ್ರಾಶಸ್ತ್ಯವನ್ನು ಪಡ್ಕೊಂಡಿದೆ. ಅದರಲ್ಲೂ ಕೂಡ ಖುಷ್ಕಿ ತೋಟಗಾರಿಕೆ ಬೆಳೆಗಳಿಗೆ ಹೇಳಿ ಮಾಡಿಸಿದಂತಹ ವಾತಾವರಣ ಮಣ್ಣಿನ ಗುಣಧರ್ಮ ಇರುವುದರಿಂದ ಈ ಥರ ಬೆಳೆಗಳನ್ನು ನಾವು ನಮ್ಮ ಜಿಲ್ಲೆಯಲ್ಲಿ ಬೆಳ್ಕೋಬಹುದು. ತಾವು ಈಗಾಗಲೇ ಹೇಳಿದಂಗೆ ಖುಷ್ಕಿ ತೋಟಗಾರಿಕೆ ಬೆಳೆಗಳಾಗಿ ನಾವು ಸಾಕಷ್ಟು ಬೆಳೆಗಳು ನಮ್ಮ ರೈತರು ಬೆಳೀತಾ ಇದ್ದಾರೆ. ಪ್ರಮುಖವಾಗಿ ಮಾವು ಇದೆ, ಸಪೋಟ ಇದೆ, ಬಿಕ್ಕೆ ಹಣ್ಣಿದೆ, ಸೀತಾಫಲ ಇದೆ, ಹುಣಸೆ ಇದೆ, ನೇರಳೆ ಇದೆ, ಆಮೇಲೆ ತೆಂಗು. ಇವನ್ ನಮ್ಮ ಪ್ರದೇಶದಲ್ಲಿ ಅಲ್ಪಾವಧಿ ನೀರಾವರಿ ಕೂಡ ಬೆಳೀತಾ ಇದ್ದೀವಿ. ಸೊ ಇತ್ತೀಚಿನ ದಿನಗಳಲ್ಲಿ ನಿಜವಾಗ್ಲೂ ಕೂಡ ನಮ್ಮ ಒಂದು ಚಿತ್ರದುರ್ಗ ಜಿಲ್ಲೆಗೆ ನಾವೇನು ಬರ ಪ್ರದೇಶ ಅಂತ ಹೇಳ್ತೀವಿ, ನಮ್ಮ ವಾರ್ಷಿಕ ಮಳೆ ಭಾಳ ಕಡಿಮೆ ಇರುತ್ತೆ. ಸೊ ವಾರ್ಷಿಕವಾಗಿ ನಾವು ಹಬ್ಬಬ್ಬ ಅಂದರೆ 450-500 mm ಮಳೆ ಬರೋದು ಭಾಳ ಕಷ್ಟ. ಬಟ್ ಕಳೆದ 2-3 ವರ್ಷದಿಂದ ಒಳ್ಳೆ ಮಳೆ ಆಗಿರೋದ್ರಿಂದ ಉತ್ತಮ ನೀರಾವರಿ ಅನುಕೂಲನೂ ಆಗಿದೆ. ಸೊ ಈ ನಿಟ್ಟಿನಲ್ಲಿ ರೈತರು ಹೊಸ ಬೆಳೆಗಳಿಗೆ ಅಥವಾ ಹೊಸ ಯಾವೆಲ್ಲ ತೋಟಗಾರಿಕೆ ಬೆಳೆಗಳನ್ನು ಬೆಳೆದ್ರೆ ನಮಗೆ ಆರ್ಥಿಕವಾಗಿ ಲಾಭ ಪಡ್ಕೊಳ್ಳಬಹುದೆಂದ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಕೃಷಿ ವಿಜ್ಞಾನ ಕೇಂದ್ರದಿಂದಲೂ ಕೂಡ ನಾವು ಸಾಕಷ್ಟು ಬೆಳೆಗಳನ್ನು ಪರಿಚಯ ಮಾಡ್ತಾ ಇದ್ದೀವಿ. ಈಗಾಗಲೇ ತಾವು ಹೇಳಿದಂಗೆ ಗೋಡಂಬಿ ಅತ್ಯಂತ ಸೂಕ್ತವಾದಂಥ ಬೆಳೆ. ಅದರಲ್ಲೂ ಕೂಡ ಕಡಿಮೆ ಮಳೆ ಬರತಕ್ಕಂಥ ಪ್ರದೇಶದಲ್ಲಿ ಚಿತ್ರದುರ್ಗ ಅಂತ ಬರ ಪೀಡಿತ ನಾಡಿನಲ್ಲಿ ಕೂಡ ಅದು ಉತ್ತಮವಾದ ತೋಟಗಾರಿಕೆ ಬೆಳೆಯಾಗಿ ನಾವು ಬೆಳಿಲಿಕ್ಕೆ ರೈತರಿಗೆ ಭಾಳಷ್ಟು ವಿಪುಲವಾದ ಅವಕಾಶಗಳಿದ್ದಾವೆ. ಸೊ ಆ ಬೆಳೆನ ರೈತರು ಮುಂದೆ ಬಂದು ಬೆಳೆ ಬೆಳ್ಕೋಬೇಕು. ಅದಕ್ಕೆ ಪೂರಕವಾದ ವೈಜ್ಞಾನಿಕ ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಸದಾ ನಿಮ್ಮ ಜೊತೆಗಿರುತ್ತೆ. ಅದೇ ರೀತಿ ತೋಟಗಾರಿಕೆ ಇಲಾಖೆಯಿಂದಲೂ ಕೂಡ ಸಿಗ್ತಕ್ಕಂಥ ಸಹಾಯಧನ ಕೂಡ ಅವರು ನೀಡಲಿಕ್ಕೆ ಇಷ್ಟಪಡ್ತಾರೆ. ಯಾಕಂದರೆ ಇದು ನಮ್ಮ ಬರ ಪ್ರದೇಶಕ್ಕೆ ಹೇಳಿ ಮಾಡಿಸಿದಂಥ ಬೆಳೆ ಆಗಿರೋದ್ರಿಂದ ಸೊ ನಿಜವಾಗ್ಲೂ ಕೂಡ ಮುಂದಿನ ದಿನದಲ್ಲಿ ಇದೊಂದು ಉತ್ತಮವಾದ ಆಶಾದಾಯಕ ಬೆಳೆ ಆಗಿದೆ. ಸರ್, ಹಾಗಿದ್ರೆ ಈ ಗೋಡಂಬಿ ಬೆಳೆ ನಮ್ಮ ರೈತ ಬಾಂಧವರು ಮಲೆನಾಡು ಆ ಥರ ಪ್ರದೇಶಗಳಲ್ಲೇ ಹೆಚ್ಚಾಗಿ ನೋಡ್ತಾ ಇದ್ರು. ಈ ನಮ್ಮ ಒಂದು ಚಿತ್ರದುರ್ಗ ಜಿಲ್ಲೆ ಒಂದು ಹೆಚ್ಚು ಬಿಸಿಲು ಇರೋಂಥ ಪ್ರದೇಶ, ಅತಿ ಕಡಿಮೆ ಮಳೆ ಬೀಳೋಂಥ ಪ್ರದೇಶ ಆಗಿರೋದ್ರಿಂದ ಇಲ್ಲಿ ನಮ್ಮ ಈ ಗೋಡಂಬಿ ಬೆಳೆಯನ್ನು ಸೂಕ್ತವಾಗಿ ಬೆಳಿಬೋದಾ? ಇದು ಒಂದು ನಮ್ಮ ರೈತ ಬಾಂಧವರು ಬೆಳೆದ್ರೆ ಅದರ ಒಂದು ಲಾಭದಾಯಕ ಆಗುತ್ತಾ? ಇದರ ಹಿನ್ನೆಲೆ ಯಾವ ರೀತಿ ಇದೆ ಅಂತೀರಾ ಸರ್? ನಿಜವಾಗ್ಲೂ ಕೂಡ ಒಳ್ಳೆ ಪ್ರಶ್ನೆ ಕೇಳಿದ್ದೀನಿ. ಸೊ ಮೊದಲು ಅನ್ಕೋಬಹುದು ಗೋಡಂಬಿ ಅಲ್ಲಪ್ಪ ಇದು ಮಲೆನಾಡು ಬೆಳೆ, ಕರಾವಳಿ ಪ್ರದೇಶದಲ್ಲಿ ಮಾತ್ರ ಬೆಳಿಬಹುದು, ಅದರಲ್ಲೂ ನಮ್ಮ ಚಿತ್ರದುರ್ಗದಲ್ಲಿ ಬೆಳಿಬಹುದಾ ಅಂತೇಳಿ ಸಾಕಷ್ಟು ರೈತರ ಅವನಿಗೆ ಪ್ರಶ್ನಾತೀತವಾಗಿ ಕಾಡ್ತಾ ಇರತಕ್ಕಂಥ ಪ್ರಶ್ನೆ ಇದೆ. ಸೊ ನನ್ನ ಒಂದು ಅನುಭವದಲ್ಲಿ ಹೇಳಬೇಕಾದ್ರೆ ಈಗಾಗಲೇ ಸಾಕಷ್ಟು ತೋಟಗಳು ನಮ್ಮ ರೈತರು ಈಗ ಬೆಳೀತಾ ಇದ್ದಾರೆ. ಸೊ ಪರಶುರಾಮ್ಪುರ ಭಾಗದಲ್ಲಿ ಇರಬಹುದು, ಆಮೇಲೆ ನಮ್ಮ ಹಿರಿಯೂರು ಹರಿಯಬ್ಬೆ ಭಾಗದಲ್ಲಿ ಈಗಾಗಲೇ ಸಾಕಷ್ಟು ತೋಟಗಳು ಬೆಳೆದಿದ್ದಾರೆ. ಆ ತೋಟ ಈಗಾಗಲೇ ಫಸಲಿಗೆ ಬಂದಿದೆ, ರೈತರು ಮಾರುಕಟ್ಟೆಗೂ ಒಯ್ತಿದ್ದಾರೆ. ಆ ಥರ ಏನು ರೈತರಿಗೆ ಗೊಂದಲ ಬೇಡ. ಏನು ನಾವು ಮಲೆನಾಡು ಕರಾವಳಿ ಪ್ರದೇಶದಲ್ಲಿ ಬೆಳೀತಕ್ಕಂಥ ಬೆಳೆ ಇದ್ದರೂ ಕೂಡ ಅದು ನಮ್ಮ ಬರ ಪ್ರದೇಶಕ್ಕೆ ಭಾಳ ಸೂಕ್ತವಾಗಿ ಹೊಂದ್ಕೊಳ್ಳುತ್ತೆ. ಅಲ್ಲಿಗಿಂತನೂ ಒಂದು 20-30% ಹೆಚ್ಚಿನ ಇಳುವರಿಯನ್ನು ಕೂಡ ಪಡ್ಕೊಳ್ಬೋದು. ಸೊ ಕಾರಣ ಇಷ್ಟೇ. ಸೊ ಇಲ್ಲಿರ್ತಕ್ಕಂಥ ಫಲವತ್ತಾದ ಮಣ್ಣು ಅಚ್ಚುಕಟ್ಟಾಗಿ ನಾವು ಸ್ವಲ್ಪ ಮೊದಲು ಒಂದು 2-3 ವರ್ಷ ನಾವು ನೀರಾವರಿ ಮಾಡಿಕೊಂಡು ಒಳ್ಳೆ ತೋಟ ನಾವು ಕಟ್ಕೊಂಡ್ಬಿಟ್ರೆ ನಿಜವಾಗ್ಲೂ ಕೂಡ ನಾವು ಮಲೆನಾಡು ಕರಾವಳಿ ಪ್ರದೇಶಕ್ಕಿಂತಲೂ ಒಂದು 25-30% ಹೆಚ್ಚಿನ ಇಳುವರಿಯನ್ನು ಪಡ್ಕೋಬಹುದು. ಗುಣಮಟ್ಟದ ಗೇರು ಬೀಜನ ನಾವು ಪಡ್ಕೊಳ್ಬಹುದು ಅಂತೇಳಿ ನಾನು ಇಲ್ಲಿ ಮಾಹಿತಿಯನ್ನು ಹೇಳಿಕೆ ಇಷ್ಟಪಡ್ತೀನಿ. ಆಮೇಲೆ ಇದ್ರ ಮೂಲ ಹೇಳಬೇಕಾದ್ರೆ ಇದು ಬ್ರೆಜಿಲ್ ದೇಶದ ಒಂದು ಬೆಳೆ. ಸೊ ಮೊದಲೆಲ್ಲ ಹೆಂಗೆ ಮಾಡ್ತಿದ್ರು, ಒಂದು 15-16 ಶತಮಾನದಲ್ಲಿ ಏನು ಬೇರೆ ದೇಶಗಳಿಂದ ವತಾಯಿಸಗಳಿಂದ ಮುಖಾಂತರ ನಮ್ಮ ದೇಶಕ್ಕೆ ವ್ಯಾಪಾರಕ್ಕೋಸ್ಕರ ಬ್ರಿಟಿಷರು ಬರ್ತಾಯಿದ್ರು, ಆಮೇಲೆ ಪೋರ್ಚುಗೀಸ್ ಬರ್ತಿದ್ರು, ಗ್ರೀಕರು ಬರ್ತಿದ್ರು. ಸೊ ಈ ಒಂದು ಬೆಳೆಯನ್ನು ಪೋರ್ಚುಗೀಸರು 16 ಪ್ರಪ್ರಥಮವಾಗಿ ಗೋವಾ ರಾಜ್ಯದಲ್ಲಿ ಅದನ್ನು ಪರಿಚಯ ಮಾಡಿಕೊಂಡ್ರು. ಏನಕ್ಕೆ ಅದನ್ನ ಪ್ರಚಾರ ಮಾಡಿದ್ರಪ್ಪ ಅಂದರೆ, ಸೊ ಅಲ್ಲಿ ಏನು ಗುಡ್ಡಗಾಡು ಪ್ರದೇಶದಲ್ಲಿ ಮಳೆ ಜಾಸ್ತಿ ಬೀಳುತ್ತೆ, ಮಣ್ಣಿನ ಸವಕಳಿ ಆಗುತ್ತೆ, ಮಣ್ಣು ಕಚ್ಕೊಂಡು ಹೋಗುತ್ತೆ, ಆ ಒಂದು ಮಣ್ಣನ್ನು ತಡೆಹಿಡ್ಲಿಗೋಸ್ಕರನೇ ಈಗ ಒಂದು ಬೆಳೆಯನ್ನ ಮೊಟ್ಟ ಮೊದಲನೆಯಾಗಿ ಕರಾವಳಿ ಎಲ್ಲೆಲ್ಲಿ ಜಾಸ್ತಿ ಮಳೆ ಬರ್ತಕ್ಕಂಥ ಗುಡ್ಡಗಾಡು ಪ್ರದೇಶದಲ್ಲಿ ಅದನ್ನ ಪರಿಚಯ ಮಾಡಿತ್ತು. ಇದರಿಂದ ಮಣ್ಣಿನ ಸವಕಳಿ ಆಗೋದನ್ನ ತಡೆಗಟ್ಟಲಿಕ್ಕೆ ಅದನ್ನ ತಂದ್ಬಿಟ್ರು. ಸೊ ತದನಂತರ ಅದು ಕರಾವಳಿ ಭಾಗದಲ್ಲಿ ವ್ಯಾಪಕವಾಗಿ ಹಬ್ಕೊಂಡ್ಬಿಡ್ತು. ತದನಂತರ ಮಲೆನಾಡಲ್ಲಿ ಅದನ್ನ ಪ್ರದೇಶ ಬಂತು. ಸೊ ಇತ್ತೀಚಿನ ಕಳೆದ ಒಂದು 8-10 ಏನು ಒಂದು ದಶಕದಲ್ಲಿ ನಾವು ಹೋಲಿಕೆ ಮಾಡಿ ನೋಡಿದ್ರೆ ಬರಗಾಲ ಪ್ರದೇಶದಲ್ಲಿ ಕೂಡ ಚಿತ್ರದುರ್ಗ ಇರಬಹುದು, ಚಿಂತಾಮಣಿ ಇರಬಹುದು, ಬಳ್ಳಾರಿ ಇರಬಹುದು, ಎಲ್ಲಾ ಅತಿ ಕಡಿಮೆ ಮಳೆ ಪ್ರದೇಶದಲ್ಲಿ ಕೂಡ ಇದನ್ನ ಉತ್ತಮವಾಗಿ ಬೆಳೆಯಬಹುದೆಂಬಂತೇಳಿ ಈಗಾಗಲೇ ಸಾಕಷ್ಟು ತಳಿಗಳು ಕೂಡ ಅಭಿವೃದ್ಧಿ ಮಾಡಿದ್ದಾರೆ. ಚಿಂತಾಮಣಿಯಿಂದಲೂ ಕೂಡ ಸಾಕಷ್ಟು ತಳಿಗಳಿದ್ದಾವೆ. ಗೇರು ಸಂಶೋಧನಾ ಕೇಂದ್ರ ಅಂತ ಇದೆ. ಸೊ ಅವರು ಕೂಡ ಸಾಕಷ್ಟು ತಳಿಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಉತ್ತಮವಾದ ತಳಿಗಳನ್ನು ಬಳಸಿಕೊಂಡು ನಮ್ಮ ಭಾಗದಲ್ಲಿ ಅದನ್ನು ಬೆಳೆಸಿ ರೈತರು ಅದ್ರ ಕಡೆ ಗಮನ ಕೊಡಬೇಕು. ಒಂದು ಆರ್ಥಿಕ ಬೆಳೆಯಾಗಿ ತಾವು ಇದನ್ನು ಪರಿಗಣಿಸಬೇಕಂತೇಳಿ ನಾನು ಇಲ್ಲಿ ಮತ್ತೊಮ್ಮೆ ಕೋರಿಕೊಳ್ತೀನಿ. ಸರ್, ಇದ್ರ ಹಿನ್ನೆಲೆ ಬಗ್ಗೆ ಮತ್ತೆ ನಮ್ಮ ಚಿತ್ರದುರ್ಗಕ್ಕೆ ಯಾವ ರೀತಿ, ನಮ್ಮ ವಾತಾವರಣಕ್ಕೆ ಯಾವ ರೀತಿ ಹೊಂದುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿ ತಿಳಿಸ್ಕೊಡ್ರಿ ಸರ್. ಆದ್ರೆ ನಮ್ಮ ಈ ಚಿತ್ರದುರ್ಗಕ್ಕೆ ಹೊಂದ್ಕೊಳ್ಳೋ ಅಂತ ಸೂಕ್ತವಾದ ತಳಿಗಳು ಯಾವ ಇದಾವೆ ಅಂತ ಹೇಳ್ತೀರಾ ಸರ್? ಈಗಾಗಲೇ ಹೇಳ್ದಂಗೆ ಸಾಕಷ್ಟು ತಳಿಗಳ ಅಭಿವೃದ್ಧಿ ಆಗಿದ್ದಾರೆ. ಸೊ ವಿಜ್ಞಾನ ಮುಂದುವರೆದಂಗೆ ಪ್ರತಿಯೊಂದು ವಿಭಾಗದಲ್ಲಿ ಕೂಡ ವೈಜ್ಞಾನಿಕ ತಳಹದಿಯಿಂದ ಸಾಕಷ್ಟು ಇದನ್ನು ಅಭಿವೃದ್ಧಿಪಡಿಸಲಾಗಿದೆ. ರಾಷ್ಟ್ರೀಯ ಗೋಡಂಬಿ ಮತ್ತು ಕೊಕೊವಾ ಸಂಶೋಧನೆ ಮಾಡ್ತಕ್ಕಂಥ ಕೇಂದ್ರ ಇದೆ, ಅವರು ಕೂಡ ಸಾಕಷ್ಟು ತಳಿಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ. ಈಗ ಆಂಧ್ರದಲ್ಲಿ ಕೆಲವೊಂದು ತಳಿಗಳಿದ್ದಾವೆ, ಕರ್ನಾಟಕ ಭಾಗದಲ್ಲಿ ಕೆಲವೊಂದು ತಳಿಗಳು ಬಂದಿದ್ದಾವೆ, ಮಹಾರಾಷ್ಟ್ರ ಭಾಗದಲ್ಲಿ ಕೂಡ ಕೆಲವೊಂದು ತಳಿಗಳಿದ್ದಾವೆ. ಈಗಾಗಲೇ ಹೇಳಿದಂಗೆ ಮಹಾರಾಷ್ಟ್ರ, ಕರ್ನಾಟಕ, ಗೋವಾ, ಕೇರಳ, ತಮಿಳುನಾಡು, ಆಂಧ್ರಪ್ರದೇಶ, ಒರಿಸ್ಸಾ, ಪಶ್ಚಿಮ ಬಂಗಾಳ, ಛತ್ತೀಸ್ಗಢದಲ್ಲಿ ಇವು ಪ್ರಮುಖವಾಗಿ ಗೋಡಂಬಿ ಬೆಳೀತಕ್ಕಂಥ ಪ್ರದೇಶಗಳಿದ್ದಾವೆ. ಸೊ ಆಯಾ ಮಣ್ಣಿಗೆ ಗುಣಧರ್ಮಕ್ಕೆ ತಕ್ಕಂಗೆ ಆಯಾ ಭಾಗದಲ್ಲಿ ವಲಯವಾರು ಸಾಕಷ್ಟು ತಳಿಗಳ ಅಭಿವೃದ್ಧಿಪಡಿಸಿದ್ದಾರೆ. ಸೊ ನಮ್ಮ ಕರ್ನಾಟಕದಲ್ಲಿ ಉಳ್ಳಾಳ ಅಂತೇಳಿ ಒಂದು ರಿಸರ್ಚ್ ಸ್ಟೇಷನ್ ಇದೆ, ಅಲ್ಲಿ ಉಳ್ಳಾಳ 1, 2, 3, 4, 5, 6, 7, 8 ಅಂತೇಳಿ ಸೊ 8 ಸೀರೀಸ್ ವೆರೈಟಿಗಳನ್ನು ರಿಲೀಸ್ ಮಾಡಿದ್ದಾರೆ. ಅದೇ ರೀತಿ ಮಹಾರಾಷ್ಟ್ರ ವಲಯದಲ್ಲಿ ವೆಂಗೂರ್ಲಾ ಅಂತ ಪ್ರದೇಶ ಬರುತ್ತೆ. ಸೊ ವೆಂಗೂರ್ಲಾ ರಿಸರ್ಚ್ ಸ್ಟೇಷನ್ನಿಂದ ಸೊ ವೆಂಗೂರ್ಲಾ 1, 2, 3, 4, 5, 6, 7 ಅಂತ ಇದೆ. ಅದೇ ರೀತಿ ಆಂಧ್ರ ಪ್ರದೇಶದಲ್ಲಿ ಬಪತ್ಲಾ ಅಂತ ಇದೆ. ಸೊ ಬಪತ್ಲಾ 1, 2, 3. ಸೊ ಸಾಕಷ್ಟು ಹೊಸ ಹೊಸ ತಳಿಗಳನ್ನು ಸೆಲೆಕ್ಷನ್ ಮಾಡಿಕೊಂಡು ಇಂಪ್ರೂವೈಸೇಷನ್ ಮಾಡಿಕೊಂಡು ಹೆಚ್ಚಿನ ಇಳುವರಿ ಪಡ್ತಕ್ಕಂಥ ಒಂದು ವೈಜ್ಞಾನಿಕ ತಳಹದಿ ಇಟ್ಕೊಂಡು ಸಾಕಷ್ಟು ತಳಿಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ. ಸೊ ನಮ್ಮ ಒಂದು ಕರ್ನಾಟಕ ಭಾಗದಲ್ಲಿ ಅದರಲ್ಲಿ ನಾವು ನಮ್ಮ ಚಿತ್ರದುರ್ಗ ಜಿಲ್ಲೆಗೆ ನಾವು ಹೋಲಿಕೆ ಮಾಡಿ ಹೇಳುವುದಾದ್ರೆ ಸೊ ವೆಂಗೂರ್ಲಾ 3 ಅಥವಾ ವೆಂಗೂರ್ಲಾ 4 ಹಾಗೂ ವೆಂಗೂರ್ಲಾ 7. ಇತ್ತೀಚೆಗೆ ವೆಂಗೂರ್ಲಾ 7 ಅಂತೇಳಿ ಹೊಸ ತಳಿ ಬಂದಿದೆ. ಅದನ್ನೇ ನಾವು ರೈತರಿಗೆ ನಾವು ಕೃಷಿ ವಿಜ್ಞಾನ ಕೇಂದ್ರದಿಂದ ತಳಿಗಳನ್ನ ಬೆಳೀರಿ ಅಂತ ಹೇಳ್ತಾ ಇದ್ವಿ. ಇತ್ತೀಚಿನ ದಿನದಲ್ಲಿ ಭಾಸ್ಕರ್ ಅಂತ ಒಂದು ತಳಿನೂ ಬರ್ತಾ ಇದೆ, ಅದು ದಪ್ಪ ಬೀಜದ ಸೈಜ್ ಇರುತ್ತೆ, ಅದನ್ನು ಕೂಡ ಬಳಸಬಹುದು. ಸೊ ವೆಂಗೂರ್ಲಾ 4 ನಂತರ ವೆಂಗೂರ್ಲಾ 7. ಸೊ ವೆಂಗೂರ್ಲಾ 7 ಏನಿದೆಯಲ್ಲ ರೀಸೆಂಟ್ ಆಗಿ ಬಂದಿರೋದ್ರಿಂದ ಅದು ಹೆಚ್ಚಿನ ಇಳುವರಿ ಕೊಡ್ತಕ್ಕಂಥ ಕ್ಷಮತೆ ಇದೆ, ನಮ್ಮ ಬರ ಪ್ರದೇಶಕ್ಕೆ ಹೆಚ್ಚಿನ ಸೂಕ್ತವಾಗಿರ್ತಕ್ಕಂಥ ತಳಿ ಆಗಿರೋದ್ರಿಂದ ಅದನ್ನ ರೈತರು ಅದನ್ನ ಬಳಸ್ಕೋಬಹುದು. ಈ ತರ ಅದರ ಬಗ್ಗೆ ಸಾಕಷ್ಟು ತಳಿಗಳನ್ನು ಈಗಾಗಲೇ ಸಂಶೋಧನೆ ಮಾಡ್ತೀವಿ. ಇನ್ನೂ ಹೊಸ ಹೊಸ ತಳಿಗಳು ಬರ್ತಾ ಇದ್ವಿ. ಚಿಂತಾಮಣಿಯಲ್ಲಿ ಕೂಡ ಸಂಶೋಧನೆ ಕೇಂದ್ರದಿಂದ ಚಿಂತಾಮಣಿ 1, 2, 3 ಅಂತಿದೆ. ಆ ಚಿಂತಾಮಣಿ ಸೀರೀಸ್ನ ವೆರೈಟಿಗಳನ್ನು ಕೂಡ ತಾವು ಬಳಸ್ಕೋಬಹುದು. ಸೊ ವೆಂಗೂರ್ಲಾ 7 ಏನಿದೆಯಲ್ಲ ಈ ವೆರೈಟಿ ನಮ್ಮ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗದಲ್ಲಿ ಬರ್ತಕ್ಕಂಥ ಬಾವಿಕೆರೆಯಲ್ಲಿ ಸಂಶೋಧನಾ ಕೇಂದ್ರ ಇದೆ. ಅಲ್ಲಿ ತಮಗೆ ಸಸಿಗಳು ಕಸಿ ಮಾಡಿರ್ತಕ್ಕಂಥ ಸಸಿಗಳು ನಿಮಗೆ ಸಿಗುತ್ತೆ. ಒಂದು ಕಸಿ ಗಿಡಕ್ಕೆ, ಒಂದು ವರ್ಷದ ಗಿಡಕ್ಕೆ 40 ರೂಪಾಯಿ ಅವರು ಚಾರ್ಜ್ ಮಾಡ್ತಾರೆ, ಗೌರ್ಮೆಂಟ್ ಪ್ರೈಸ್ ಇದೆ. ನಮ್ಮ ಬಾವಿಕೆರೆ ರಿಸರ್ಚ್ ಸ್ಟೇಷನಿಂದಲೂ ತಾವು ಸಸಿಗಳನ್ನು ಪಡ್ಕೋಬಹುದು. ಇಲ್ಲ ನೀವು ಉಳ್ಳಾಳ ಕಡೆ ಹೋಗಿನೂ ಕೂಡ ಅಲ್ಲಿನೂ ಈ ಕರಾವಳಿ ಭಾಗದಲ್ಲಿ ಉಳ್ಳಾಳ ಸುತ್ತಮುತ್ತಲೂ ಇವನ್ ಪ್ರೈವೇಟ್ ನರ್ಸರಿಗಳಿದಾವೆ. ಅಥವಾ ನಮ್ಮಲ್ಲಿ ಉಡುಪಿ ಡಿಸ್ಟಿಕ್ನಲ್ಲಿ ಬ್ರಹ್ಮಾವರ ಸಂಶೋಧನಾ ಕೇಂದ್ರ ಇದೆ, ಅಲ್ಲಿನೂ ಕೂಡ ನಮ್ಮ ಕೇಂದ್ರದಿಂದಲೂ ಕೂಡ ರೈತರಿಗೆ ರಿಯಾಯಿತಿ ದರದಲ್ಲಿ ಸಸಿಗಳು, ಅದರಲ್ಲಿ ಕಸಿ ಮಾಡಿದ ಸಸಿಗಳು ಸಿಗ್ತಾ ಇದಾವೆ. ಸೊ ರೈತರು ವೆಂಗೂರ್ಲಾ 7 ನಮ್ಮ ಭಾಗದಲ್ಲಿ ಚೆನ್ನಾಗಿ ಬರೋದ್ರಿಂದ ಆ ತಳಿಗಳನ್ನ ತಾವು ಬಳಸ್ಬೇಕಂತೇಳಿ ಕೇಳ್ಕೊಳ್ತೀನಿ. ಸರ್, ನಮ್ಮ ಚಿತ್ರದುರ್ಗದ ಈ ಬರ ಪ್ರದೇಶಕ್ಕೆ ಹೊಂದ್ಕೊಂಡಂತ ಸೂಕ್ತವಾದ ತಳಿಗಳನ್ನ ಬೆಳೆದ್ರೆ ಹೆಚ್ಚು ಇಳುವರಿ ನಿರೀಕ್ಷೆ ಮಾಡಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಅಂತ ತಿಳಿಸ್ಕೊಟ್ರಿ. ಈಗ ನಮ್ಮ ರೈತರು ಈ ಬೇಸಾಯ ಕ್ರಮಗಳ ಕಡೆ ಬಂದಾಗ ಯಾವ ಅಂತರದಲ್ಲಿ ನಾಟಿ ಮಾಡಬೇಕಾಗತ್ತೆ, ಯಾವ ಅಂತರ ಸೂಕ್ತ ನಮ್ಮ ಒಂದು ಈ ಗೋಡಂಬಿ ಬೆಳೆಗೆ ಬೆಳಿಲಿಕ್ಕೆ ನಮ್ಮ ರೈತ ಬಾಂಧವರು? ಸೊ ನಿಜವಾಗ್ಲೂ ಕೂಡ ಇದು ನಾ ಹೇಳ್ದಂಗೆ ಉತ್ತಮವಾದಂತಹ ಬರಗಾಲ ಪ್ರದೇಶ ಬೆಳೆ. ಇಲ್ಲಿ ವಾತಾವರಣ ಅಷ್ಟು ವ್ಯತ್ಯಾಸ ಕಾಣದೇ ಇದ್ರು ಕೂಡ ಸೊ ಮಣ್ಣು ಎಂತ ಜಮೀನ್ ಇದ್ರು ಕೂಡ ಇಲ್ಲಿ ಬೆಳೆಸಬಹುದು. ಸೊ ಕಲ್ ಜಮೀನ್ ಇರಬಹುದು, ಜಜ್ ಮಣ್ ಇರಬಹುದು, ಸ್ವಲ್ಪ ನೀರಾವರಿ ಅನುಕೂಲ ಇತ್ತಪ್ಪ ಅಂದ್ರೆ ಸೊ ಎಲ್ಲಾ ರೀತಿ ಮಣ್ಣಿನಲ್ಲಿ ಕೂಡ ಬೆಳೆಯಬಹುದು. ವಾತಾವರಣ ಅಂತ ಹೇಳಿ ನಾವು ಹೇಳ್ಬೇಕಾದ್ರೆ ಸೊ ಟೆಂಪರೇಚರ್ ಏನ್ ನಮ್ಮ ಜಿಲ್ಲೆಯಲ್ಲಿ ಸರಾಸರಿ 30-40 ಡಿಗ್ರಿ ಒಳಗಡೆ ಇರುತ್ತೆ, 40 ಏನು ಕ್ರಾಸ್ ಮಾಡಲ್ಲ. ಇವನ್ 41-42 ಡಿಗ್ರಿ ಇರ್ತಕ್ಕಂಥ ಪ್ರದೇಶದಲ್ಲಿ ಕೂಡ ಇದು ಚೆನ್ನಾಗಿ ಬರ್ತದೆ ಅಂತೇಳಿ ಈಗಾಗಲೇ ಸಂಶೋಧನೆ ಮುಖಾಂತರ ನಮಗೆ ತಿಳಿ ಹೇಳಿದ್ದಾರೆ. ಬಟ್ ಈಗಾಗಲೇ ಹೇಳಿದಂಗೆ ನಾವು ಮಾವು ಬೆಳೆ ಬೆಳೀತಾ ಇದ್ದೀವಿ. ಸೊ ನಮ್ಮ ಜಿಲ್ಲೆಯಲ್ಲಿ ಚೆನ್ನಾಗಿ ಬರ್ತಾ ಇದೆ, ಚಿಕ್ಕ ಜಾಜೂರು ಅಜ್ಜಂಪುರ ಕಡೆ ಸಾಕಷ್ಟು ಬೆಳೆ ಇದೆ. ಸೊ ಇದು ಮಾವಿನ ಜಾತಿಗೆ ಸೇರಿದಂಥ ಬೆಳೆ ಆಗಿರೋದ್ರಿಂದ ಎಲ್ಲೆಲ್ಲಿ ನಾವು ಮಾವು ಬೆಳೆಯಬಹುದು ಆ ಎಲ್ಲ ಪ್ರದೇಶದಲ್ಲಿ ಕೂಡ ನಾವು ಈ ಗೋಡಂಬಿಯನ್ನು ಬೆಳೆಯಬಹುದು. ಸೊ ಮಾವಿಗೆ ಬೇಕಾದಂಥ ವಾತಾವರಣ ಏನಿರುತ್ತೆ ಅದೇ ಇದೇ ಬೆಳೆಗೆ ಬೇಕಾಗತ್ತೆ. ನಾವು ಮಾವಿಗೆಲ್ಲ ಏನೆಲ್ಲ ರೋಗ ರುಜಿನಗಳು ಬರ್ತವೆ ಅದೇ ತರ ಇದಕ್ಕೆ ಬರೋದ್ರಿಂದ ಸೊ ಮಾವಿನ ಬೇಸಾಯ ಕ್ರಮಗಳನ್ನು ಅನುಸರಿಸ್ಕೊಳ್ಬಹುದು, ಅದೇ ಕ್ರಮಗಳನ್ನು ನಾವು ಇಲ್ಲಿ ಗೋಡಂಬಿ ಬೆಳೆಗೂ ಅನುಸರಿಸ್ಕೊಳ್ಬಹುದು. ಚಳಿ ಬಹಳ ಕಡಿಮೆ ಆತಪ್ಪ ಅಂದ್ರೆ ಶೀತ ವಲಯ ಇತ್ತಂದ್ರೆ ಸ್ವಲ್ಪ ಬೂದಿ ರೋಗ ಬರ್ತಕ್ಕಂಥ ಸಮಸ್ಯೆ ಇರುತ್ತೆ. ಸೊ ಸಂಬಂಧಪಟ್ಟ ವಿಜ್ಞಾನಿಗಳ ಜೊತೆ ಸಂಪರ್ಕ ಮಾಡಿಕೊಂಡು ರೋಗ ಇತ್ತಂದ್ರೆ ಯಾವನ್ನೆಲ್ಲ ಕೀಟನಾಶಕ ಅಥವಾ ರೋಗನಾಶಕ ಬಳಸ್ಕೊಬಹುದು ಅನ್ನ ಮಾಹಿತಿ ಪಡ್ಕೊಂಡು ತಾವು ಬೆಳೆಸ್ಕೋಬಹುದು. ಅತಿ ಕಡಿಮೆ ಮಳೆ ಬೆಳೆ ಪ್ರದೇಶ ಅಂತೇಳಿ ಇರೋದ್ರಿಂದ ಅಂದ್ರೆ ನಮ್ಮ ಬರ ಪೀಡಿತ ಪ್ರದೇಶದಲ್ಲಿ ನಮ್ಮ ವಾತಾವರಣಕ್ಕೆ ನಮ್ಮ ಮಣ್ಣಿನ ಗುಣಧರ್ಮಕ್ಕೆ ನಾವು ಚೆನ್ನಾಗಿ ಬೆಳ್ಕೋಬಹುದು, ಇದ್ರ ಏನೇ ಸಮಸ್ಯೆ ಇಲ್ಲ. ಈಗಾಗಲೇ ಹೇಳಿದಂಗೆ ಕಸಿ ಗಿಡಗಳು ಸಿಗ್ತಾ ಇದಾವೆ. ಸೊ ಕಸಿ ಗಿಡಗಳು ಸಿಗೋದ್ರಿಂದ ನಾವು ಹಂಗಾಮ್ ಸ್ಟಾರ್ಟ್ ಆಗೋದು ಜೂನ್ ಜುಲೈಗೆ. ಸೊ ಜೂನ್ ಜುಲೈ ನಮಗೆ ಹಂಗಾಮಿ ಇರೋದ್ರಿಂದ ಸೊ 15-20 ದಿನ ಮುಂಚಿತವಾಗಿ ನಾವು ಗಿಡಗಳನ್ನು ತರಿಸಿ ನಮ್ಮ ಹೊಲದಲ್ಲಿ ಇಟ್ಕೊಂಡು ಅದನ್ನು ಕ್ಯೂರಿಂಗ್ ಮಾಡ್ಕೋಬೇಕಾಗತ್ತೆ. ಸೊ ಅಳತೆ ಸಾಕಷ್ಟು ಅಳತೆಗಳಿದ್ದಾವೆ ಇದರಲ್ಲಿ. ಮೊದಲೆಲ್ಲ ಸಾಂಪ್ರದಾಯಿಕವಾಗಿ 30 ಅಡಿ ಅಂದರೆ 10 ಮೀಟರ್ ಮಾಡ್ಕೊತಿದ್ವಿ. ಕ್ರಮೇಣವಾಗಿ ಸಾಕಷ್ಟು ಸುಧಾರಿತ ಪದ್ಧತಿಗಳು ಅದರಲ್ಲಿ ಬಂದಿದ್ದಾವೆ. ಅದನ್ನು 18 ಅಡಿ ಮಾಡೋದಿರ್ಬೋದು, 21 ಅಡಿ ಇವನ್ ಅಧಿಕ ಸಾಂದ್ರತೆಯಲ್ಲಿ 15-9 ಅಡಿನೂ ಕೂಡ ಮಾಡ್ತಾ ಇದ್ದಾರೆ. ಸೊ ಅವೆಲ್ಲ ನಮ್ಮ ಒಂದು ಮಣ್ಣಿನ ಗುಣರಂಭ ಹಾಗೂ ನಮ್ಮ ಒಂದು ಏನು ಯಾವ ಪದ್ಧತಿ ಅಳವಡಿಸ್ಕೊಡ್ತೀವಿ ಆ ರೈತರಿಗೆ ಒಗ್ಗತ್ತೆ. ಸೊ ಯಾವೆಲ್ಲ ಅನುಸ್ಕರಿಸ್ಕೋಬಹುದು ಸಂಬಂಧಪಟ್ಟ ವಿಜ್ಞಾನಿ ಚರ್ಚೆ ಮಾಡಿಕೊಂಡು ತಾವು ಗಮನ ಇಟ್ಕೋಬಹುದು. ಸೊ 21 ಅಡಿ ನಮ್ಮ ಪ್ರದೇಶದಲ್ಲಿ ನೇರಾಗವಾಗಿ ಬೆಳಿಬಹುದು. ಎಕರೆಗೆ 80 ಗಿಡಗಳು ಬೇಕಾಗ್ತವೆ. ಸೊ ಗುಂಡಿ ತೆಗಿಬೇಕಾದ್ರೂ ಕೂಡ ಸೊ ಕಲ್ ಜಮೀನ್ ಇತ್ತಪ್ಪ ಅಂದ್ರೆ 3 ಅಡಿ ಅಂದ್ರೆ 3 ಅಡಿ ಉದ್ದ 3 ಅಡಿ ಆಗಲ್ಲ 3 ಅಡಿ ಆಳ ಗುಂಡಿಗಳನ್ನು ತಕ್ಕೋಬೇಕಾಗತ್ತೆ. ಸೊ ಗುಂಡಿ ತೆಗಿಬೇಕಾದ್ರೆ ಮೇಲ್ಮಣ್ಣನ ನಾವು ಅದನ್ನ ಸಂರಕ್ಷಿತವಾಗಿ ಇಟ್ಕೋಬೇಕಾಗತ್ತೆ. ಯಾಕಂದ್ರೆ ಮಣ್ಣಿನಲ್ಲಿ ಈಗಾಗಲೇ ನಿಮ್ಗೆ ಗೊತ್ತಿರೋದಿದೆ ಮೇಲ್ಮಣ್ಣು ಬಹಳ ಫಲವತ್ತತೆಯಾಗಿರುತ್ತೆ, ಸಾಕಷ್ಟು ಮೈಕ್ರೋಬಿಯಲ್ ಆಕ್ಟಿವಿಟಿ ಜಾಸ್ತಿ ಇರೋದ್ರಿಂದ ಅದು ಸಸ್ಯದ ಬೆಳವಣಿಗೆ ಬಹಳ ಅನುಕೂಲ ಆಗುತ್ತೆ. ಆ ಮೇಲ್ಮಣ್ಣನ ಸಪರೇಟ್ ಆಗಿ ಇಟ್ಕೊಂಡು ಉಳಿದ ಮಣ್ಣನ್ನೆಲ್ಲ ಒಂದ್ ಕಡೆ ಹಾಕೊಂಡು ಸೊ ನಾಟಿ ಮಾಡಬೇಕಾದ್ರೂ ಮೇಲ್ಮಣ್ಣನ ಫಸ್ಟ್ ನಾವು ತೆಳಗ ಹಾಕೋಬೇಕಾಗತ್ತೆ. ನಂತರ ಶಿಫಾರಸ್ ಮಾಡ್ತಕ್ಕಂತ ಕೊಟ್ಟಿಗೆ ಗೊಬ್ಬರ ಒಂದು 5-6 ಕೆಜಿ ಕೊಟ್ಟಿಗೆ ಗೊಬ್ಬರ, ಬೇವಿನ ಹಿಂಡಿ 1.5 ಕೆಜಿ, ಸೊ ಜಿಪ್ಸಮ್ 1/2 ಕೆಜಿ, ಸೊ ಬೇರುಳು ಆಗಬಾರ್ದಂಗೆ 4-8 ಅಂತ ಸಿಗುತ್ತೆ, ಒಂದು ಅದೊಂದು 10 ಗ್ರಾಮು. ಸೊ ನಾಟಿ ಮಾಡೋ ಟೈಮ್ನಲ್ಲಿ ಏನು ಮಾಡಬೇಕು, ಸೊ ಕಸಿ ಮಾಡಿದ ಭಾಗ ನೆಲದಲ್ಲಿ ಮುಚ್ಚಿ ಹೋಗ್ದಂಗೆ ಅದನ್ನು ಮೇಲ್ಗಡೆನೆ ಕಾಣೋಂಗೆ ನಾಟಿ ಮಾಡಬೇಕಾಗತ್ತೆ. ಸೊ ನಾಟಿ ಮಾಡಿದ್ಮೇಲೆ ಅದಕ್ಕೆ ಸರಿಯಾಗಿ ಕೋಲುಗಳನ್ನು ಕೊಟ್ಟು 1 ವರ್ಷದ ಒಟ್ಟಿಗೆ ಯಾವುದೇ ರೀತಿ ಡ್ಯಾಮೇಜ್ ಆಗದಂಗೆ ಗಾಳಿಗೆ ಅಥವಾ ಏನಾದರೂ ಮೆಕ್ಯಾನಿಕಲ್ ತಾಗಿದ್ರೆ ಅದು ಮುರಿದು ಹೋಗೋ ಚಾನ್ಸಸ್ ಇರುತ್ತೆ ಅಥವಾ ಗಿಡ ಬಾಗುವಂಥ ಚಾನ್ಸಸ್ ಇರುತ್ತೆ. ಅದನ್ನೆಲ್ಲ ಅಚ್ಚುಕಟ್ಟಾಗಿ ನಾವು ಟ್ರೈನಿಂಗ್ ಮಾಡಬೇಕಾಗತ್ತೆ. ಆಕಾರ ಕೊಟ್ಟು ನಾವು ಅದನ್ನು ಒಳ್ಳೆ ಬೆಳೆಯಾಗಿ ನಾವು ಇನಿಷಿಯಲ್ ಲೆವೆಲ್ನಲ್ಲಿ ಒಳ್ಳೆ ಫೌಂಡೇಶನ್ ಹಾಕಿದರೆ ಅದು ಒಳ್ಳೆ ಆಕಾರದಿಂದ ಬೆಳೆದು ಎಲ್ಲ ಗಿಡದ ರೊಂಬೆ ಕಂಬಗಳು ಎಲ್ಲ ಭಾಗದಲ್ಲೂ ಚದುರಿಸುತ್ತೆ. ಸೊ ಅದನ್ನು ನಾವು ತದನಂತರದಲ್ಲಿ 3-4 ವರ್ಷ ನಂತರ ಫಸಲಿಗೆ ಬಂದಮೇಲೆ ಅದನ್ನು ನಾವು ಅಂದರೆ ಪ್ರೂನಿಂಗ್ ಮಾಡುವ ಮುಖಾಂತರ ಚಟ್ನಿ ಮುಖಾಂತರ ಅದನ್ನು ಕ್ರಂಬೆ ಕೊಂಬೆಗಳನ್ನು ಮೇಂಟೈನ್ ಮಾಡ್ಕೋಬಹುದು, ಹೂವುಗಳನ್ನು ನಾವು ಪಡ್ಲಿಕ್ಕೆ ಅನುಕೂಲ ಆಗುತ್ತೆ. ಬಹಳಷ್ಟು ಮುಂಜಾಗ್ರತೆಯನ್ನು ಅನುಸರಿಸ್ಕೋಬೇಕು. ಸೊ ಇಲ್ಲಿ ಏನಪ್ಪ ಅಂದರೆ ಕಸಿ ಮಾಡಿದ ಭಾಗ ಯಾವುದೇ ಕಾರಣಕ್ಕೂ ಮಣ್ಣಲ್ಲಿ ಉತ್ತು ಹೋಗಬಾರ್ದು. ಸೊ ಸರಿಯಾಗಿ ಕೋಲ್ ಕಟ್ಕೋಬೇಕು. ನಾಟಿ ಮಾಡಿದ 1 ವರ್ಷ ಮರುವೊಂದು ವರ್ಷ ಅದನ್ನು ಅಚ್ಚುಕಟ್ಟಾಗಿ ನಾವು ನೀರಾವರಿ ವ್ಯವಸ್ಥೆಯನ್ನು ಸಮಯ ಸಂದರ್ಭ ನೋಡಿಕೊಂಡು ವಾತಾವರಣ ನೋಡಿಕೊಂಡು ನಾವು ನೀರಾವರಿ ಅನುಕೂಲ ಮಾಡಬೇಕು. ಸೊ ಬೇಸಿಗೆ ಸಂದರ್ಭದಲ್ಲಿ ನಾವು ಅಟ್ಲೀಸ್ಟ್ ಡ್ರಿಪ್ ಮಾಡಿದರೆ ಏನು ತೊಂದರೆ ಇಲ್ಲ, ಸೊ ಹನಿ ನೀರಾವರಿ ಮುಖಾಂತರ ನೀರು ಹಾಯಿಸ್ಕೊಂಡು ಮಾಡ್ಬೋದು. ಇಲ್ಲ ಅಟ್ಲೀಸ್ಟ್ ಟ್ಯಾಂಕರ್ಗಳ ವ್ಯವಸ್ಥೆ ಮಾಡಿಕೊಂಡು ನಾವು 2 ಬೇಸಿಗೆ ಕಾಲಗಳನ್ನು ನಾವು ಅದನ್ನು ಸಂರಕ್ಷಿತವಾಗಿ ನಾವು ಬೆಳೆಸಿದ್ದೆ ಆದರೆ ಸೊ 3ನೇ ವರ್ಷಕ್ಕೆ ಅದು ಯಾವುದೇ ರೀತಿ ತೊಂದರೆ ಇಲ್ಲದಂಗೆ ಅದು ಚೆನ್ನಾಗಿ ಬೆಳ್ಕೊಂತ ಹೋಗುತ್ತೆ. ಇದು ಮಳೆ ಆಧಾರಿತ ಪ್ರದೇಶ ಅಥವಾ ಕಡಿಮೆ ನೀರು ಬೆಳೀತಕ್ಕಂಥ ಬೆಳೆ ಇರೋದ್ರಿಂದ ಸೊ ಜಾಸ್ತಿ ನೀರು ಕೇಳಲ್ಲ, ಸೊ ರೋಗ ರುಜಿನೆಗಳು ಜಾಸ್ತಿ ಬರಲ್ಲ. ಸೊ ವ್ಯತಿರಿಕ್ತವಾದ ವಾತಾವರಣ ಹವಾಗುಣ ಏನಾದರೂ ಚೇಂಜಸ್ ಆದರೆ ಸ್ವಲ್ಪ ರೋಗ ರುಜಿನೆ ಬರ್ತಾ ಇರುತ್ತೆ. ಅದನ್ನು ನಾವು ಗಮನ ಇಟ್ಕೊಂಡು ಅದನ್ನು ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸಿಕೊಂಡು ನಾವು ಅದನ್ನು ಕಂಟ್ರೋಲ್ ಮಾಡ್ಕೋಬಹುದು. ಸೊ ಹನಿ ನೀರಾವರಿ ಮಾಡಲಿಕ್ಕೆ ಈಗಾಗಲೇ ತೋಟಗಾರಿಕೆ ಇಲಾಖೆಯಿಂದ ಸಹಾಯಧನ ಸಿಕ್ಕೊಡ್ತಾರೆ, ಅದನ್ನು ತಾವು ಬಳಸ್ಕೋಬಹುದು. ಸೊ ಗಿಡಗಳಾದ ಇನ್ನು ವಿಶ್ವವಿದ್ಯಾಲಯ ಮಟ್ಟದಿಂದ ತಗೊಂಡು ಬಂದು ಉತ್ತಮವಾದ ಗುಣಮಟ್ಟದ ಸಸಿಗಳು ಸಿಗ್ತವೆ, ಕಸಿ ಮಾಡಿದ ಗಿಡಗಳು, ಅದನ್ನು ಬಳಸ್ಕೊಳ್ಳಿ. ಸೊ ಅಚ್ಚುಕಟ್ಟಾಗಿ 1-2 ವರ್ಷ ನೀವು ಮೇಂಟೈನ್ ಮಾಡಿದರೆ ಆ ತೋಟ ಎಂಥ ಬರಗಾಲ ಪ್ರದೇಶದಲ್ಲಿದ್ದರೂ ಕೂಡ ನಮ್ಮ ರೈತರ ಕೈ ಹಿಡಿಯುತ್ತೆ, ಯಾವುದೇ ರೀತಿ ಇಳುವರಿಯಲ್ಲಿ ವ್ಯತ್ಯಾಸ ಆಗೋದಿಲ್ಲ, ರೈತರಿಗೆ ತೊಂದರೆ ಆಗೋದಿಲ್ಲ, ಆರ್ಥಿಕ ಹೊರೆ ಆಗೋದಿಲ್ಲ, ಆಮೇಲೆ ಉತ್ತಮವಾದ ಬೆಳೆಗಳನ್ನು ಪಡ್ಕೋಬಹುದು. ಆಮೇಲೆ ಈಗಾಗಲೇ ಹೇಳ್ದಂಗೆ ತಾವು ಗೋಡಂಬಿ ನೀವು ನೋಡಿರಬಹುದು, ಅದರಲ್ಲಿ ಹಿಂದ್ಗಡೆ ಹಣ್ಣಿರುತ್ತೆ, ಮುಂದ್ಗಡೆ ಬೀಜ ಇರುತ್ತೆ, ಹಣ್ಣನ್ನು ಕೂಡ ನಾವು ಇಲ್ಲಿ ಬಳಸ್ಬಹುದು. ಸೊ ಗೋವಾದಲ್ಲಿ ಅದನ್ನು ಬಳಸ್ಕೊಂಡು ಬಿಟ್ಟು ಫೆಣ್ಣಿ ಅಂತೇಳಿ ಒಂದು ಪಾನೀಯ ಮಾಡ್ಕೊತಾರೆ, ಅದಕ್ಕೆ ಬಹಳ ಡಿಮ್ಯಾಂಡ್ ಇದೆ. ಆ ಡಿಮ್ಯಾಂಡ್ ಇದ್ದಾಗ ಬೇಕಾದ ಹಣ್ಣುಗಳನ್ನು ನಾವು ಸೀದಾ ನಾವು ಗೋವಾ ಮಾರುಕಟ್ಟೆಯನ್ನು ಕಳಿಸ್ಕೋಬಹುದು. ಅಥವಾ ಇತ್ತೀಚಿನ ದಿನದಲ್ಲಿ ಸಾಕಷ್ಟು ಮೌಲ್ಯವರ್ಧನ ಪದಾರ್ಥಗಳು ಬಂದಿರೋದ್ರಿಂದ ಅದನ್ನು ವಿವಿಧ ಹಣ್ಣಿನ ಜೊತೆಗೆ ಸೇರಿಸ್ಕೊಂಡು ಜಾಮ್ ಆಗಲಿ ಜೆಲ್ಲಿ ಆಗಲಿ ಇದನ್ನು ಮಾಡಲಿಕ್ಕೆ ಅನುಕೂಲ ಅನುಕೂಲ ಇದೆ. ಆಮೇಲೆ ಗೇರ್ ಬೀಜ ಏನಿದೆಯಲ್ಲ ಅದು ಯಾವುದೇ ರೀತಿ ಕೆಡದಂಗೆ ನಾವು 5-6 ತಿಂಗಳನ್ನು ನಾವು ಮನೆಯಲ್ಲೇ ನಮ್ಮ ವಾತಾವರಣದಲ್ಲೇ ಸ್ಟೋರ್ ಮಾಡಿ ಇಟ್ಕೋಬಹುದು. ನಮಗೆ ಮಾರುಕಟ್ಟೆ ಬಂದಲ್ಲಿ ಅದನ್ನು ಸಿಪ್ಪೆ ಬಿಡಿಸಿ ನಾವು ಅದನ್ನು ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗ್ಬೋದು. ರೋಗ ರುಜಿನ ಅಷ್ಟೇನು ಬರೋದಿಲ್ಲ. ಸೊ ಏನು ಮಾವಿಗೆ ಚಳಿಗಾಲದಲ್ಲಿ ಸ್ವಲ್ಪ ಶೀತ ಜಾಸ್ತಿ ಆಯ್ತಂದ್ರೆ ಅಥವಾ ಮಳೆ ಹಿಡಿತಪ್ಪ ಅಂದರೆ ತಂಪ ಜಾಸ್ತಿ ಆಯ್ತಂದ್ರೆ ಸೊ ಬೂದಿ ರೋಗ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಬೂದಿ ರೋಗ ಏನಾದರೂ ಬಂತಪ್ಪ ಅಂದರೆ ನೀರಿನಲ್ಲಿ ಕರಗುವ ಗಂಧಕಂತೆ ಬರುತ್ತೆ. ಸೊ 1 ಲೀಟ್ರಿಗೆ 3 ಗ್ರಾಮ್ ಹಾಕ್ಕೊಂಡು ಸಿಂಪಡಣೆ ಮಾಡ್ಬೋದು. ಸೊ ತೀವ್ರತೆ ಜಾಸ್ತಿ ಇತ್ತಪ್ಪ ಅಂದರೆ ಸ್ವಲ್ಪ ರಾಸಾಯನಿಕಗಳನ್ನು ಬಳಸಬೇಕಾಗತ್ತೆ. ಕಾರ್ಬಡೆಜಿಮ್ ಎಂಬ ಪುಡಿ ಸಿಗುತ್ತೆ, ಅದನ್ನು 1 ಲೀಟ್ರಿಗೆ 1 ಗ್ರಾಮ್ ಹಾಕ್ಕೊಂಡು ಸಿಂಪಡಣೆ ಮಾಡ್ಬೋದು. ಹೂವು ಹಾಗೂ ಗೊಂಚಲಾಗದಲ್ಲಿ ಪ್ರಮುಖವಾಗಿ ಹೇಳಬೇಕಂದ್ರೆ ಸೊ ಇದರಲ್ಲಿ ಒಂದು ಮಸ್ಕಿಟೋ ತರ ಬರುತ್ತೆ, ಟೀ ಮಸ್ಕಿಟೋ ಬಗ್ ಅಂತೀವಿ. ಕರಾವಳಿ ಪ್ರದೇಶದಲ್ಲಿ ಬಹಳಷ್ಟು ಅದನ್ನ ವ್ಯಾಧಿ ಬಹಳ ಇದೆ. ಸೊ ಕಾಯಿ ಮೇಲೆ ಮಚ್ಚೆ ಬರೋದು, ಆಮೇಲೆ ಗೇರ್ ಬೀಜನ ತಿನ್ನೋದು, ಗೇರ್ ಒಳಗಡೆ ಕರ್ನಲ್ ಏನಂತೀವಲ್ಲ ಗೋಡಂಬಿ ಆಗದೇ ಇರತಕ್ಕಂಥ ಚಾನ್ಸಸ್ ಭಾಳ ಇರುತ್ತೆ. ಟೀ ಮಸ್ಕಿಟೋ ಬಗ್ಗು ಅದೊಂದು ಭಾಳವಾಗಿ ಕಾಡ್ತಕ್ಕಂಥ ಒಂದು ಕೀಟ ಇದೆ. ಅದನ್ನು ನಾವು ಚೆನ್ನಾಗಿ ನಿರ್ವಹಣೆ ಮಾಡಿದ್ದೆ ಆದರೆ ಸೊ ಅದಕ್ಕೂ ಕೂಡ ಸಾಕಷ್ಟು ಅಂಟುಬಲಿಗಳು ಸಿಗ್ತವೆ. ಅದನ್ನು ಕೂಡ ನಾವು ಗಿಡದಲ್ಲಿ ನೇತಾಕೋಬಹುದು. ಬೇವಿನ ಎಣ್ಣೆನ ಬೀಜ ಕಷಾಯ ಮಾಡ್ಕೋಬಹುದು, ಬೇವಿನ ಎಣ್ಣೆನ ನಾವು ಸ್ಪ್ರೇ ಮಾಡ್ಕೋಬಹುದು. ಸ್ವಲ್ಪ ಸಿವಿಯರಿಟಿ ಇತ್ತಪ್ಪ ಅಂದರೆ ಈ ಅಂತರ್ವ್ಯಾಪಿ ಕೀಟನಾಶಕಗಳಾಗಿರ್ತಕ್ಕಂಥ ಕಾನ್ಫಿಡಾರ್ ಇರ್ಬೋದು, ಅಂದರೆ ಇಮಿಡಾಕ್ಲೋಪಿಡು ಲೀಟ್ರಿಗೆ ಅರ್ಧ ಎಮ್ ಎಲ್ ಹಾಕೊಂಡು ಸಿಂಪಡಣೆ ಮಾಡ್ಬೋದು. ಅಸ್ಟಮಾಪ್ರೈಡ್ ಅಂತ ಇದೆ, ಲೀಟ್ರಿಗೆ ಅರ್ಧ ಗ್ರಾಮ್ ಹಾಕೊಂಡು ಸಿಂಪಡಣೆ ಮಾಡ್ಬೋದು. ಡೈಮಿಥೋಯೇಟ್ ಅಂತ ಬರುತ್ತೆ ರೋಗರ್ ಅಂತೇಳಿ, ಅದು 1.7 ml ಒಂದು ಲೀಟ್ರ್ ಹಾಕೊಂಡು ಸ್ಪ್ರೇ ಮಾಡ್ಬೋದು. ತೊಂದರೆ ಏನಿಲ್ಲ ಇದರಲ್ಲಿ, ಎಲ್ಲಾನು ಮಾಹಿತಿ ನಮ್ಮಲ್ಲಿದೆ, ವೈಜ್ಞಾನಿಕ ಮಾಹಿತಿ ಇದೆ. ಸೊ ಹೊಸ ರೋಗ ಬರ್ತಕ್ಕಂಥ ಯಾವುದೇ ರೀತಿ ವೈರಸ್ ರೋಗ ಬರ್ತಕ್ಕಂಥ ಬ್ಯಾಕ್ಟೀರಿಯಾ ರೋಗ ಬರ್ತಕ್ಕಂಥ ಯಾವುದೇ ರೀತಿ ಇದರಲ್ಲಿ ಚಾನ್ಸಸ್ ಇಲ್ಲ. ಹಳೇ ಒಂದೆರಡು ಕೀಟಗಳು ಬರ್ತದೆ, ಎಸ್ಪೆಷಲಿ ಟೀ ಮಸ್ಕಿಟೋ ಬಗ್ಗೆ ಒಂದು ಕೀಟ ಬರುತ್ತೆ, ಅದು ಬಿಟ್ಟರೆ ಹೂವಾಗೋ ಸಮಯದಲ್ಲಿ ಬೂದಿ ರೋಗ ಚಳಿಗೆ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಇವೆರಡು ನಾವು ಹೂವಾಗೋ ಸಮಯದಲ್ಲಿ ಸ್ವಲ್ಪ ನೋಡ್ಕೊಂಡ್ಬಿಟ್ರೆ, ಇನ್ನುಳಿದ ಯಾವುದೇ ಸಂದರ್ಭದಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಇದ್ರೂ ಕೂಡ ಇದಕ್ಕೆ ಅಷ್ಟು ಕೀಟಗಳಾಗಲಿ ರೋಗಗಳ ಸಮಸ್ಯೆ ಇರೋದಿಲ್ಲ. ಸೊ ರೈತರು ನಿಶ್ಚಿಂತೆಯಾಗಿ ಅದನ್ನು ಬೆಳೆಸ್ಬೋದು. ಸೊ ಏನಾದರೂ ಸಮಸ್ಯೆ ಇತ್ತಪ್ಪ ಅಂದರೆ ಹತ್ತಿರ ಇರತಕ್ಕಂಥ ತೋಟಗಾರಿಕೆ ಇಲಾಖೆಯನ್ನಾಗಲಿ ಅಥವಾ ಕೃಷಿ ವಿಜ್ಞಾನ ಕೇಂದ್ರಗಳನ್ನು ವಿಜ್ಞಾನಿಗಳನ್ನು ನೇರವಾಗಿ ಸಂಪರ್ಕ ಮಾಡಿಕೊಂಡು ತಮ್ಮ ಸಮಸ್ಯೆಗಳಿಗೆ ಪರಿಹಾರನ ಕಂಡುಕೊಳ್ಬೋದು. ಸರಿ, ಗೋಡಂಬಿ ಬೆಳೆಗೆ ಸೂಕ್ತವಾದ ಯಾವ ಅಂತರದಲ್ಲಿ ನಾಟಿ ಮಾಡಿದ್ರೆ ನಾವು ಹೆಚ್ಚು ಇಳುವರಿ ನಿರೀಕ್ಷೆ ಮಾಡ್ಬೋದು ಅಂತ ಹೇಳಿದ್ರಿ, ಮತ್ತೆ ಇದಕ್ಕೆ ಪ್ರಮುಖವಾಗಿ ಬರ್ತಕ್ಕಂಥ ಕೀಟ ಮತ್ತು ರೋಗಗಳು ಅವನ್ನ ಯಾವ ರೀತಿ ಹತೋಟಿ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ ಸರ್. ಈಗ ಕೊನೆಯದಾಗಿ ಹೇಳ್ಬೇಕಂದ್ರೆ ನಮ್ಮ ರೈತ ಬಾಂಧವರು ಇಳುವರಿ ಕಡೆ ಬಂದಾಗ ಮತ್ತೆ ಕೊಯ್ಲೋತ್ತರ ತಾಂತ್ರಿಕತೆಗಳ ಕಡೆ ಬಂದಾಗ ಯಾವ ರೀತಿ ಮಾಡಿದ್ರೆ ಹೆಚ್ಚು ಅನುಕೂಲ, ಹೆಚ್ಚು ಇಳುವರಿ ನಿರೀಕ್ಷೆ ಮಾಡ್ಬೋದು, ಏನೇನು ತಾಂತ್ರಿಕತೆಗಳನ್ನ ಅಳವಡಿಸ್ಕೋಬಹುದು ಅಂತ ಹೇಳ್ತೀರಾ ಸರ್? ಈಗಾಗಲೇ ಹೇಳ್ದಂಗೆ ಸೊ ಇಳುವರಿಯಲ್ಲಿ ಏನು ನಮಗೆ ಸಮಸ್ಯೆ ಆಗೋದಿಲ್ಲ. ಸೊ ಈಗ ಮಲೆನಾಡದಲ್ಲಿಕ್ಕಿಂತ 25-30% ಹೆಚ್ಚಿನ ಇಳುವರಿಯನ್ನು ನಾವು ಇಲ್ಲಿ ಪಡ್ಕೋಬಹುದು. ಸೊ ಇದು ಬಹುವಾರ್ಷಿಕ ಬೆಳೆಯಾಗಿರೋದ್ರಿಂದ ನಾಟಿ ಮಾಡಿದ ವರ್ಷದಿಂದ ಇಟ್ಕೊಂಡು 3 ವರ್ಷ ನಾವು ಇಲ್ಲಿ ಕಾಯಬೇಕಾಗತ್ತೆ. ಪ್ರಥಮ 3 ವರ್ಷ ಅದು ಗಿಡ ಬೆಳಿಲಿಕ್ಕೆ ನಾವು ಅನುವು ಮಾಡಿಕೊಡ್ಬೇಕು. ಸೊ 3 ವರ್ಷ ಮೇಲ್ಪಟ್ಟು ಅಥವಾ 4ನೇ ವರ್ಷದಿಂದ ನಾವು ಇಲ್ಲಿ ಫಸಲಿಗೆ ನಾವು ನಿರೀಕ್ಷೆ ಮಾಡ್ಕೋಬಹುದು. ಸೊ ಕ್ರಮೇಣವಾಗಿ ಫಸಲು ಅಂದರೆ ಇಳುವರಿ ಹೆಚ್ಚಿಗಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ 4ನೇ ವರ್ಷ, 5ನೇ ವರ್ಷ, 6ನೇ ವರ್ಷದಿಂದ ಇಳುವರಿ ಮಟ್ಟ ಜಾಸ್ತಿ ಹಾಕೊಂತ ಹೋಗುತ್ತೆ. ಸೊ ಕಮರ್ಷಿಯಲ್ ಆಗಿ ನಾವು ಇಳುವರಿಯನ್ನು ಲೆಕ್ಕ ಹಾಕಬೇಕಾದ್ರೆ 8-10 ವರ್ಷದ ಮರಕ್ಕೆ ನಾವು ಲೆಕ್ಕ ಹಾಕಿ ನೋಡಿದರೆ, ಸೊ ಒಂದು ಗಿಡಕ್ಕೆ ಕನಿಷ್ಠ ಪಕ್ಷ ಅಂದ್ರೂ 10-15 kg ಸರಾಸರಿ ನಮಗೆ ಗೇರು ಬೀಜ ಸಿಗುತ್ತೆ, ವಿತ್ ಸಿಪ್ಪೆ ಇರತಕ್ಕಂಥದ್ದು. ಅಂದರೆ ಗೋಡಂಬಿ ಅಲ್ಲ, ಗೋಡಂಬಿ ನಾವು ಆಮೇಲೆ ಬಿಡಿಸ್ಬೇಕಾಗತ್ತೆ ಒಳಗಡೆ. ಸೊ ಗೇರು ಬೀಜ ಏನಂತೀವಲ್ಲ, 8-10 ವರ್ಷ ಮೇಲ್ಪಟ್ಟು ಒಳ್ಳೆ ಗುಣಮಟ್ಟದ ತೋಟದಿಂದ ಸರಾಸರಿ ನಾವು 15 kg ತಗೋ ಪಡ್ಬೋದು. ಇನ್ನೂ ಜಾಸ್ತಿ 20-25 kg ಪಡ್ಕೋಬಹುದು, ಅದು ಉದಾಹರಣೆಗಳಿದ್ದಾವೆ. ಸೊ ಸರಾಸರಿಯಾಗಿ 10-15 kg ಪಡ್ಕೋಬಹುದು ಸೊ ಒಂದು ಗಿಡಕ್ಕೆ. ಸೊ ಅದು 8-10 ವರ್ಷ ಮೇಲ್ಪಟ್ಟು. ಸೊ 4ನೇ ವರ್ಷ ಸ್ಟಾರ್ಟ್ ಆಗುತ್ತೆ, 4ನೇ ವರ್ಷ ನಿಮ್ಗೆ 1/2 kg ಸಿಗ್ಬೋದು, 5ನೇ ವರ್ಷ 2 kg ಆಗ್ಬೋದು, 6ನೇ ವರ್ಷ 4 kg ಆಗ್ಬೋದು. ಸೊ ಈ ರೀತಿ 8-10 ವರ್ಷ ಒಳ್ಳೆ ತೋಟದಿಂದ ಸೊ ಸರಾಸರಿ ಇಳುವರಿ ನಾವು 15-20 kg ಪಡ್ಕೋಬಹುದು. ಸೊ ರೇಟು ಕೂಡ ಬಹಳಷ್ಟು ನಮಗೆ ಚೆನ್ನಾಗಿ ಸಿಗ್ತಾ ಇದೆ. ಈಗಾಗಲೇ ಯಾವುದೇ ರೀತಿ ಮಾರುಕಟ್ಟೆಗೆ ಏನು ಸಮಸ್ಯೆ ಇಲ್ಲ. ಸೊ ಮಂಗಳೂರು ಮಾರ್ಕೆಟ್ನಲ್ಲಿ ಜಾಸ್ತಿ ಬೇಡಿಕೆ ಇದೆ. ಸೊ ಅಲ್ಲಿನೂ ನಾವು ಮಾರುಕಟ್ಟೆ ಇಟ್ಕೋಬಹುದು. ಇತ್ತೀಚಿನ ದಿನದಲ್ಲಿ ಪ್ರದೇಶ ಹೆಚ್ಚಾಗಿರೋದ್ರಿಂದ ರೈತರು ತಾವೇ ಇಲ್ಲೇನೆ ಮಾರುಕಟ್ಟೆಯನ್ನು ಸೃಷ್ಟಿ ಮಾಡ್ಕೋಬಹುದು. ಮುಂದಿನ ದಿನದಲ್ಲಿ ಮಾರುಕಟ್ಟೆ ಏನು ಸಮಸ್ಯೆ ಬರೋದಿಲ್ಲ. ಈಗಾಗಲೇ ಹೇಳ್ದಂಗೆ ಇದರಲ್ಲಿ ಪ್ರೊಸೆಸಿಂಗ್ ಮಾಡ್ತಕ್ಕಂಥ ಕೆಲವೊಂದು ವಿಧಾನಗಳಿದಾವೆ. ಇಮಿಡಿಯೇಟಾಗಿ ನಾವು ಸಿಪ್ಪೆ ಬಿಡಿಸಬೇಕಾದ್ರೆ ನಾವು ಮ್ಯಾನ್ಯುವಲ್ಲೇ ಆಗಲಿ ಕೈಯಿಂದಲೇ ನಾವು ಅಡಿಕೆ ಥರ ಸಿಪ್ಪೆ ಬಿಡಿಸೋಕ್ಕಾಗಲ್ಲ. ಇದರಲ್ಲಿ ಕೆಮಿಕಲ್ ಅಂಶ, ಟ್ಯಾನಿನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ನಾವು ಬೇರ್ ಹ್ಯಾಂಡೆಡ್ ಆಗಿ ನಾವು ಅಡಿಕೆ ಥರ ನಾವು ಸಿಪ್ಪೆಯನ್ನು ಬಿಡಿಸೋಕ್ಕಾಗಲ್ಲ. ಅದನ್ನು ಮಷಿನರಿಗಳನ್ನು ಬಳಸ್ಕೊಂಡು ನಾವು ಸಿಪ್ಪೆ ಬಿಡಿಸಬೇಕಾಗತ್ತೆ, ಒಳಗಡೆ ಬೀಜನ ನಾವು ಬೇರ್ಪಡಿಸಬೇಕಾಗತ್ತೆ. ಆಮೇಲೆ ಇದಕ್ಕೆ ಯಥೇಚ್ಛವಾಗಿ ವಿದೇಶಿ ಮಾರುಕಟ್ಟೆ ಜಾಸ್ತಿ ಇದೆ. ಇದನ್ನು ಕಂಪ್ಲೀಟ್ ಡ್ರೈ ಫ್ರೂಟ್ ಎಲ್ಲ ಮಕ್ಕಳಿರ್ಬೋದು, ಹೆಣ್ಮಕ್ಕಳಿರ್ಬೋದು, ಎಲ್ಲ ವಯಸ್ಸಿನ ಮಕ್ಕಳು ಕೂಡ ಗೋಡಂಬಿಯನ್ನು ಇಷ್ಟಪಡ್ತಾರೆ. ವಿವಿಧ ನಮ್ಮ ಹಬ್ಬ ಹರಿದಿನಗಳಿರ್ತಕ್ಕಂಥ ಸಿಹಿ ತಿಂಡಿಗಳಲ್ಲಿ ಕೂಡ ಇದನ್ನು ಪ್ರಮುಖವಾಗಿ ಬಳಸ್ತಾ ಇದ್ದೀವಿ. ಸೊ ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಇರುತ್ತೆ ಚಿಕ್ಕ ಮಕ್ಕಳಿಗೆ, ಬಾಣಂತಿಯರಿಗೆ, ವಯಸ್ಸಾದಂಥ ವೃದ್ಧರಿಗೆ. ಇದು ಬಹಳಷ್ಟು ಸೂಕ್ತವಾದಂಥ ಡ್ರೈ ಫ್ರೂಟ್ ಅಂತೇಳಿ ನಾವು ಕರ್ಕೋಬಹುದು. ಸಾಕಷ್ಟು ನಮ್ಮ ಸಿಹಿ ತಿಂಡಿಗಳಲ್ಲಿ ಕೂಡ ಅದನ್ನು ಬಳಸ್ಕೋಬಹುದು. ಅದ್ರ ಜೊತೆಗೆ ಈಗಾಗಲೇ ಹೇಳ್ದಂಗೆ ನಮಗೆ 10-15 kg ಏನು ಸರಾಸರಿ ಸಿಕ್ಕರೂ ನಮ್ಮ 1 kg ಗೇರು ಬೀಜಕ್ಕೆ, ರಾ ರೇ ಬೀಜಕ್ಕೆ ಸೊ ಮಾರುಕಟ್ಟೆಯಲ್ಲಿ 100-150 ಸರಾಸರಿ ಸಿಗುತ್ತೆ. ಕೆಲವೊಮ್ಮೆ 200 ತನಕನೂ ಹೋಗಿದೆ. ಈಗ ನಮಗೆ 100 ರೂಪಾಯಿ ಸರಾಸರಿ ಸಿಕ್ಕರೂ 10 kg ಬಂದರೂ ನಮಗೆ 1,000 ರೂಪಾಯಿ ಸಿಗುತ್ತೆ. ಸೊ ಎಕರೆಗೆ 80 ಗಿಡ ಸಿಗುತ್ತೆ. ಅದು ಜಾಸ್ತಿ ಅಂತರ ಮಾಡಿಕೊಂಡ್ರೆ ನಿಮ್ಗೆ ಮಿನಿಮಮ್ 40-80 ಗಿಡನ ನಾವು ಅಕಮಡೇಟ್ ಮಾಡ್ಬೋದು. ಸೊ 21 ಅಡಿ ಇಟ್ಟರೆ 80 ಗಿಡ ಕೂತ್ಕೊಳ್ಳುತ್ತೆ. ಸೊ 80,000 ನಿಮಗೆ ಎಕರೆಗೆ ಸಿಗುತ್ತೆ. ಸೊ ಖರ್ಚು ಹಬ್ಬಬ್ಬ ಅಂದರೆ ನಿಮಗೆ ಎಕರೆಗೆ ಒಂದು 15-20 ಸಾವಿರ ಖರ್ಚು ಬರುತ್ತೆ. ಸೊ ನಿಮಗೆ 80,000 ರೂಪಾಯಿ ನಿಮಗೆ ಲಾಭ ಆದರೆ ಖರ್ಚು ಒಂದು 10-15 ಸಾವಿರ ಹೋದ್ರು ನಿಮಗೆ 50-60 ಸಾವಿರ ರೂಪಾಯಿ ನಿಮಗೆ ನಿವ್ವಳ ಲಾಭ ಸಿಗುತ್ತೆ. ಆಮೇಲೆ ಯಾವುದೇ ರೀತಿ ಗೊಬ್ಬರಕ್ಕಾಗಲಿ ಮತ್ತೊಂದು ಇನ್ನೊಂದಕ್ಕಾಗಲಿ ಇದಕ್ಕೆ ವ್ಯಯ ಮಾಡ್ತಕ್ಕಂಥ ಪ್ರಮೇಯ ಬರೋದಿಲ್ಲ. ಸೊ ಅತಿ ಸುಲಲಿತವಾಗಿ ಕಡಿಮೆ ಖರ್ಚಿನಲ್ಲಿ ಅತಿ ಕಡಿಮೆ ನೀರಲ್ಲಿ ಎಂಥ ಜಮೀನಿಗಾದ್ರೂ ಒಗ್ಗತ್ತೆ ಅಂದರೆ ಬೆಳೆ ಯಾವುದಪ್ಪ ಅಂದರೆ ಅದು ಗೋಡಂಬಿ ಬೆಳೆ ಮಾತ್ರ ಸಾಧ್ಯ. ಬೇರೆ ಬೆಳೆಗಳಿಂದ ಅದನ್ನು ತರ್ಕೊಳ್ಳಿಕ್ಕೆ ಅಥವಾ ತಗೊಳ್ಳಿಕ್ಕೆ ರೈತರಿಗೆ ಭಾಳ ಕಷ್ಟ ಸಾಧ್ಯ ಆಗುತ್ತೆ. ಸೊ ಈ ಎಲ್ಲ ದೃಷ್ಟಿಕೋನದಿಂದ ನಾವು ಪರಿಗಣಿಸಿದರೆ ಸೊ ಚಿತ್ರದುರ್ಗ ಅಂಥ ಜಿಲ್ಲೆಯಲ್ಲಿ ಏನು ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಸ್ಮಾಲ್ ಹೋಲ್ಡಿಂಗ್ಸ್ ಇರ್ತಾರೆ ರೈತರು ಅಂದರೆ ಆರ್ಥಿಕ ಮಟ್ಟ ಇರೋದಿಲ್ಲ. ಅಂಥ ಬೆಳೆ ಯಾವುದೋ ಒಂದು ಈರುಳ್ಳಿ ಬೆಳೆದು ಲಕ್ಷಾನುಗಟ್ಟಲೆ ಹಾಕ್ಕೊಂಡು ಬಂಡವಾಳ ಹಾಕಿ ಆಮೇಲೆ ಕಡೆಗೆ ಒಂದು 5 ರೂಪಾಯಿ 10 ರೂಪಾಯಿ ಕೆ ಜಿ ನಾವು ಮಾರಿದರೆ ಲಾಭ ಆಗೋದಿಲ್ಲ. ಸೊ ಅಂಥ ಬೆಳೆಗಾರರು 1 ಎಕರೆ ಇರಲಿ ಅಥವಾ 2 ಎಕರೆ ಇರಲಿ ಕಡಿಮೆ ನೀರು ತಗೊಳ್ಳುತ್ತೆ. ಸೊ ಯಾವುದೇ ರೀತಿ ರಿಸ್ಕ್ ಇರೋದಿಲ್ಲ. ಸೊ ಅದರಲ್ಲಿ ಕೂಡ ಅಂತರ್ವ್ಯಾಪಿಯಾಗಿಯೂ ಕೂಡ ಸಾಕಷ್ಟು ಬೆಳೆಗಳನ್ನು ಬೆಳ್ಕೋಬಹುದು. ಪ್ರಾರಂಭಿಕವಾಗಿ ಇವನ್ ತರಕಾರಿ ಇವನ್ ನಮ್ಮ ಹೂವಿನ ಬೆಳೆಗಳನ್ನು ಕೂಡ ಬೆಳ್ಕೋಬಹುದು. ತದನಂತರ ದಿನಗಳಲ್ಲಿ ಇವನ್ ಮಧ್ಯದಲ್ಲಿ ಇರ್ತಕ್ಕಂಥ ಪ್ರದೇಶದಲ್ಲಿ ಕೂಡ ಲಿಂಬೆ ಇರಬಹುದು, ಕರಿಬೇ ಇರಬಹುದು, ನುಗ್ಗೆ ಇರಬಹುದು, ಸಾಕಷ್ಟು ಅವಕಾಶಗಳು ಇತ್ತಪ್ಪ ಅಂದರೆ ಸ್ಪೇಸ್ ಇತ್ತಂದರೆ ಅದನ್ನು ಕೂಡ ಮಿಶ್ರ ಬೆಳೆಯಾಗಿ ಕೂಡ ಬೇರೆ ಬೆಳೆಗಳನ್ನು ಕೂಡ ಬೆಳ್ಕೋಬಹುದು. ಸೊ ಗೋಡಂಬಿ ಜೊತೆಗೆ ಇನ್ನಿತ ಬೆಳೆಗಳನ್ನು ಬೆಳ್ಕೊಂಡ್ರೆ ಇನ್ನೂ ಅದು ಆದಾಯ 2-3 ಪಟ್ಟು ಆಗಲಿಕ್ಕೂ ನಮಗೆ ಅವಕಾಶಗಳಿದ್ದಾವೆ. ಬರೀ ಗೋಡಂಬಿ ಅಂತ ತಗೊಂಡ್ರು ಕೂಡ ಎಕರೆಗೆ ಒಂದು 85-1 ಲಕ್ಷ ಬಂತಂದ್ರೆ 20-25 ಸಾವಿರ ರೂಪಾಯಿ ಖರ್ಚು ಬರುತ್ತೆ. ಸೊ ನಿವ್ವಳ ಆದವಾಗ ನಮಗೆ ಸರಾಸರಿ 70-80 ಸಾವಿರ ರೂಪಾಯಿ ಸಿಗುತ್ತೆ. ಸೊ ಆಮೇಲೆ ಕೆಡಲ್ಲ ಇದೆ ಯಾವುದು. ಆಮೇಲೆ ಏನಪ್ಪ ಇದು ಯಾವುದು ಮಂಗ ತಿನ್ನಲ್ಲ, ಕೋತಿ ತಿನ್ನಲ್ಲ ಅಥವಾ ಪಕ್ಷಿಗಳು ತಿನ್ನಲ್ಲ. ಸೊ ಬಿದ್ದಿರುತ್ತೆ ಕಾಯಿಗಳನ್ನ ಹಣ್ಣನ್ನು ಬೇಕಾದ್ರೆ ನಾವು ಇಂಡಸ್ಟ್ರಿ ಕಳಿಸ್ಬೋದು, ಫೆಣ್ಣಿ ಅಂತ ಹೇಳಿದಾಗಲೇ ಪಾನೀಯಕ್ಕೆ ಹೋಗುತ್ತೆ. ಇಲ್ಲ ಅದನ್ನೇ ಗೊಬ್ಬರ ಆಗಿನೂ ಬಳಸ್ಕೋಬಹುದು. ಆ ಬೀಜ ಏನಿದೆಲ್ಲ ಅದನ್ನ ಬೇರ್ಪಡಿಸಿ ಒಂದು 5-6 ತಿಂಗಳು ನಾವು ನಮ್ಮ ಗೋಣಿ ಚೀಲದಲ್ಲಿ ಹಾಕೊಂಡು ನಾವು ಕೆಡದಂಗೆ ಇಟ್ಕೋಬಹುದು. ಯಾವುದೇ ರೀತಿ ನಮ್ಮ ಕೋಲ್ಡ್ ಸ್ಟೋರೇಜ್ ಆಗಲಿ ಮತ್ತೊಂದು ವ್ಯಯ ಮಾಡ್ತಕ್ಕಂತ ಘಟಕಗಳೇನು ಬೇಕಾಗೋದಿಲ್ಲ. ಸೊ ಅದನ್ನ ಬಿಡಿಸ್ಲಿಕ್ಕೆ ಕೆಲವೊಂದು ಮಷಿನರಿಗಳಿದಾವೆ. ಈಗಾಗಲೇ ಸ್ವಲ್ಪ ಈ ಗೋಡಂಬಿ ಮಾಡ್ತಕ್ಕಂತ ಇಂಡಸ್ಟ್ರಿ ಬರ್ತಾ ಇದೆ, ಸಿರಾದಲ್ಲಿ ಬರ್ತಾ ಇದೆ, ಇವನ್ ಐಮಂಗಳಲ್ಲಿ ಕೂಡ ರೈತರು ಪ್ರಗತಿಪರ ರೈತರು ಅದನ್ನ ಬೇರ್ಪಡಿಸ್ತಕ್ಕಂತ ಮಷಿನರಿಗಳು ಇಟ್ಕೊಂಡು ಬಿಡಿಸ್ತಿದ್ದಾರೆ. ಈಗಾಗಲೇ ನೋಡಬಹುದು ಮೊದಲೆಲ್ಲ ಅಡಿಕೆ ಕೊಯ್ಲು ಮಾಡೋದೇ ಕಷ್ಟ ಇತ್ತು. ಸೊ ಅದನ್ನ ಕೊಯ್ಲು ಮಾಡ್ತಕ್ಕಂಥ ಮಿಷಿನ್ಗಳು ಬಂದು ಬಿಡಿಸೋದು ಹೆಂಗಪ್ಪ ಅಂತಿತ್ತು, ಅದರಲ್ಲಿ ಬಿಡಿಸ್ತಕ್ಕಂಥ ಮಿಷಿನ್ಗಳು ಬಂದಿದ್ದಾವೆ. ಸೊ ಅಡಿಕೆಯಲ್ಲಿ ಸಾಕಷ್ಟು ಸುಧಾರಣೆಗಳು ಆಗಿದೆ. ಇದರಲ್ಲಿ ಕೂಡ ಸಾಕಷ್ಟು ಮಷಿನರಿಗಳು ಇರೋದ್ರಿಂದ ಸೊ ರೈತರಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಬಟ್ ಒಬ್ಬರೇ ಬೆಳೆದ್ರಾಗಲ್ಲ, ಒಂದು ಒಳಗಡೆ ಬೀಜ ತೊಗೊಂತೀವಿ, ಅದನ್ನು ನಾವು ಗ್ರೇಡ್ ಮಾಡಿ ನಾವು ಪ್ಯಾಕ್ ಮಾಡಿ ಇವನ್ ಲೋಕಲ್ ಮಾಲ್ಗಾದ್ರೂ ಕಳಿಸ್ಬೋದು ಅಥವಾ ಎಕ್ಸ್ಪೋರ್ಟ್ನು ಮಾಡ್ಬೋದು. ಆ ಸಿಪ್ಪೆ ಏನಿದೆಯಲ್ಲ ಸಿಪ್ಪೆನು ಕೂಡ ಸಾಕಷ್ಟು ಇಂಡಸ್ಟ್ರಿಗೆ ಆಯಿಲ್ ಎಕ್ಸ್ಟ್ರಾಕ್ಷನ್ ಹೋಗೋದ್ರಿಂದ ಸಾಕಷ್ಟು ಲುಬ್ರಿಕೆಂಟ್ ಆಯಿಲ್ಗಳ ಮಷಿನರಿ ಕಚ್ಚಾ ತೈಲಾಗಿ ಬಳಸೋದ್ರಿಂದ ಅದು ಕೂಡ ವಾಣಿಜ್ಯ ದೃಷ್ಟಿಯಲ್ಲಿ ರೈತರಿಗೆ ಅನುಕೂಲ ಆಗುತ್ತೆ. ಕಾಯಿನೂ ಕೂಡ ಈಗಾಗಲೇ ಹೇಳಿದಂಗೆ ಫೆನಿ ಅಂತೇಳಿ ಒಂದು ಪಾನೀಯ ಮಾಡ್ತಾರೆ, ನಾವೇನು ಪೇ ಅಂತ ಹೇಳ್ತೀವಿ, ಅದನ್ನು ಅದಕ್ಕೂ ಡಿಮ್ಯಾಂಡ್ ಇದೆ. ಈವನ್ ಫ್ರೂಟ್ ಇಂಡಸ್ಟ್ರಿಗಳು ಕೂಡ ಈ ಕೆಚಪ್ಪು ಜಾಮು ಅದಕ್ಕೆ ಮಾಡಲಿಕ್ಕೆ ಅನುಕೂಲ ಇದೆ. ಸೊ ಎಲ್ಲ ರೀತಿಯಿಂದಲೂ ಅನುಕೂಲ ಆಗುತ್ತೆ. ಅತಿ ಕಡಿಮೆಯಲ್ಲಿ ಬೆಳೆ ಬೆಳೆಯೋದ್ರಿಂದ ನಮ್ಮ ಬರಗಾಲ ಪ್ರದೇಶದಲ್ಲಿ ರೈತರು ತಾವು ಮುಂದೆ ಬಂದು ಈ ಬೆಳೆಯನ್ನು ಆಯ್ಕೆ ಮಾಡಿಕೊಳ್ಳಿ. ಸೊ ಬದಲಾದಂಥ ವಾತಾವರಣ ಪರಿಸ್ಥಿತಿಯಲ್ಲಿ ಬದಲಾದಂಥ ಸನ್ನಿವೇಶಗಳಲ್ಲಿ ಇಂಥ ಬೆಳೆಗಳನ್ನು ಬೆಳೆದಿದ್ದೇ ಆದರೆ ರೈತರಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅಂತ ಹೇಳ್ಕೊಂಡು ಹೆಚ್ಚಿನ ಮಾಹಿತಿಗಾಗಿ ತಾವು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳಾದಂತಹ ನನ್ನನ್ನು ಸಂಪರ್ಕಿಸಬಹುದು. ನನ್ನ ಹೆಸರು ಡಾಕ್ಟರ್ ಪ್ರಕಾಶ್ ಕೇರೂರೆ. ನನ್ನ ದೂರವಾಣಿ ಸಂಖ್ಯೆ 9972714647. ನಿಜವಾಗ್ಲೂ ರೈತರು ಇದನ್ನು ಬಳಸ್ಕೊಳ್ಳಿ, ವಿಜ್ಞಾನ ತಿಳ್ಕೊಂಡು ಕೃಷಿ ವಿಜ್ಞಾನ ಕೇಂದ್ರ ಜೊತೆಗೆ ಸಂಪರ್ಕ ಇಟ್ಕೊಂಡು ಈ ಬೆಳೆಗೆ ಹೆಚ್ಚಿನ ಮಾಹಿತಿಯನ್ನು ತಾವಿಲ್ಲಿ ಪಡ್ಕೋಬಹುದು ಅಂತೇಳಿ ಈ ಒಂದು ವಿಷಯದ ಬಗ್ಗೆ ನಾನು ಇಲ್ಲಿ ವಿರಾಮ ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ರೈತ ಬಂದವರೇ, ಈ ಗೋಡಂಬಿ ಬೆಳೆ ಬಗ್ಗೆ ಡಾಕ್ಟರ್ ಪ್ರಕಾಶ್ ಕೇರೂರ್ ಸರ್ ಅವ್ರನ್ನ ಸಂಪರ್ಕ ಮಾಡ್ಬೇಕಂದ್ರೆ ಅವರ ಮೊಬೈಲ್ ಸಂಖ್ಯೆ ಮತ್ತೊಮ್ಮೆ ಹೇಳ್ತೇನೆ, 9972714647. ಬಹಳ ಸಂತೋಷ ಸರ್, ನಮ್ಮ ಈ ಚಿತ್ರದುರ್ಗದಂಥ ಒಂದು ಬರ ಪ್ರದೇಶಕ್ಕೂ ಈ ಗೋಡಂಬಿ ಬೆಳೆ ಎಷ್ಟೊಂದು ಸೂಕ್ತ, ಇದನ್ನ ಬೆಳೆಯೋದ್ರಿಂದ ಎಷ್ಟು ಲಾಭದಾಯಕ ಮಾಡ್ಕೋಬೋದು ನಮ್ಮ ರೈತ ಬಾಂಧವರು ಅನ್ನೋದ್ರ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಎಲ್ಲ ಅನುಕೂಲಗಳು ನಮ್ಮ ರೈತ ಬಾಂಧವರು ಪಡ್ಕೊಳ್ಳಿ. ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ. ಇದುವರೆಗೂ ಬರ ಪ್ರದೇಶಕ್ಕೆ ಸೂಕ್ತವಾದ ಗೋಡಂಬಿ ಬೆಳೆ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕಾ ವಿಜ್ಞಾನಿ ಡಾಕ್ಟರ್ ಪ್ರಕಾಶ್ ಕೆರೂರೆ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ.